ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ತಮ್ಮ ದಿವ್ಯವಾದ ಸಂದೇಶವನ್ನು ತಮ್ಮ ಅನುಭವದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಕಳೆದ ಶನಿವಾರ ಏನನ್ನು ಹೇಳ್ತಾ ಇದ್ರು, ಸಚ್ಚಿದಾನಂದ ಅನಂತ ಸಾಗರವಿದ್ದ ಹಾಗೆ ಶೈತ್ಯದ ದೆಸೆಯಿಂದ ನೀರು ಹಿಮ ಕಟ್ಟಿ ವಿವಿಧ ಹಿಮಗಡ್ಡೆಗಳ ರೂಪ ತಾಳಿ ಸಾಗರದ ನೀರಿನಲ್ಲಿ ತೇಲಾಡುತ್ತಿರುತ್ತದೆ. ಅದೇ ರೀತಿಯಾಗಿ ಭಕ್ತಿ ಎಂಬ ಶೈತ್ಯದ ದೆಸೆಯಿಂದ ಸಚ್ಚಿದಾನಂದ ಸಾಗರದಲ್ಲಿ ಭಗವಂತನ ಅನೇಕ ರೂಪಗಳನ್ನು ನೋಡಬಹುದು. ಆಕಾರಗಳು ಭಕ್ತರಿಗಾಗಿ ಮಾತ್ರವೇ. ಆದರೆ ಜ್ಞಾನ ಸೂರ್ಯ ಉದಯಿಸಿದ ಎಂದರೆ ಹಿಮಗಡ್ಡೆಗಳೆಲ್ಲ ಕರಗಿ ಎಂದಿನಂತೆ ನೀರಾಗುತ್ತವೆ. ಮೇಲೆ ನೀರು, ಕೆಳಗೆ ನೀರು, ಎಲ್ಲೆಲ್ಲೂ ನೀರೇ ನೀರು. ಇದಕ್ಕಾಗಿಯೇ ಶ್ರೀಮದ್ ಭಾಗವತದ ಒಂದು ಸ್ತೋತ್ರ ಹೇಳುತ್ತದೆ, ಹೇ ಭಗವಂತ, ನೀನೇ ನಿರಾಕಾರ, ನಮ್ಮ ಮುಂದೆ ನೀನು ಮನುಷ್ಯ ರೂಪ ಧರಿಸಿ ಸುತ್ತಾಡುತ್ತಿದ್ದೀಯೇ? ಆದರೆ ವೇದದಲ್ಲಿ ನಿನ್ನನ್ನೇ ವಾಂಗ್ಮನಾತೀತ ಎಂಬುದಾಗಿ ಹೇಳಿದೆ ಅಂತ. ಎಷ್ಟು ವಿಚಾರಗಳು ಈ ನಾಲ್ಕು ಮಾತುಗಳಲ್ಲಿ ಇವೆ ಅನ್ನೋದನ್ನ ನಾವು ಬಹಳಷ್ಟು ಆಲೋಚಿಸಿದಾಗ ಮತ್ತು ಶಾಸ್ತ್ರ ವಾಕ್ಯಗಳ ಸಹಾಯದಿಂದ ಆಲೋಚಿಸಿದಾಗ ತಿಳಿದು ಬರುತ್ತದೆ. ಪರಮಾತ್ಮ ಒಬ್ಬನೇ ಅಂತನ್ನುವ ಮಾತನ್ನ ಎಲ್ಲರೂ ಒಪ್ಪಿಕೊಂಡಂತಹದ್ದೇ. ಯಾರು ಒಪ್ಪಿಕೊಳ್ಳಲಿಲ್ಲವೋ ಅವರು ಕಾರಣಾಂತರಗಳಿಂದ ಒಪ್ಪಿಕೊಳ್ಳಲಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ದೇವರು ಅಂತನ್ನುವ ಒಬ್ಬ ಇದ್ದಾನೆ ಅಂತನ್ನೋದನ್ನೇ ಒಪ್ಪಿಕೊಳ್ಳುವ ಸ್ಥಿತಿಗೆ ಬರುವವರೆಗೆ ಅವನು ಸಾಕಾರನೋ, ನಿರಾಕಾರನೋ, ಅನಂತನೋ, ಶಾಂತನೋ ಹಾಗೆ ಹೇಳುದು. ಒಮ್ಮೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಅವರಲ್ಲಿ ಒಬ್ಬ ಅಂದ್ರೆ ಇನ್ನು ಯುವಕ ಶ್ರೀರಾಮಕೃಷ್ಣರ ಬಳಿಗೆ ಮೊದಲ ಸಲ ಬಂದಾಗ ಶ್ರೀರಾಮಕೃಷ್ಣರು ಅವನನ್ನ ಕೇಳ್ತಾರೆ ಇದೇ ಮಾತನ್ನ, ನಿನಗೆ ಸಾಕಾರದಲ್ಲಿ ಇಷ್ಟವೋ ನಿರಾಕಾರದಲ್ಲಿ ಇಷ್ಟವೋ? ಆ ಹುಡುಗ ಮುಂದೆ ಪ್ರಖ್ಯಾತ ಸನ್ಯಾಸಿ ಆಗಿರತಕ್ಕಂಥವನು. ಆಗ ಏನು ಉತ್ತರ ಕೊಟ್ಟ ಅವನು? ನನಗೆ ದೇವರಿದ್ದಾನೆ ಅಥವಾ ಇಲ್ಲ ಅನ್ನೋ ವಿಷಯದಲ್ಲೇ ಇನ್ನೂ ಸರಿಯಾಗಿ ತಿಳಿದು ಬಂದಿಲ್ಲ, ಇನ್ನು ಸಾಕಾರದಲ್ಲಿ ಇಷ್ಟವೋ ನಿರಾಕಾರದಲ್ಲಿ ಇಷ್ಟವೋ ಹೇಗೆ ಹೇಳಿ ಅಂತ ಹೇಳಿದ್ದ. ಆ ಉತ್ತರ ಕೇಳಿ ಶ್ರೀರಾಮಕೃಷ್ಣ ಬಹಳ ಸಂತೋಷವಾಗುತ್ತೆ. ಇದು ಒಂದು ಕಾರಣ. ಭಗವಂತ ಒಬ್ಬನೋ ಅನೇಕನೋ, ಸಾಕಾರನೋ ನಿರಾಕಾರನೋ, ಆನಂದ ಸ್ವರೂಪಿಯೋ ನಿರಾನಂದ ಸ್ವರೂಪಿಯೋ ಅಂತೆಲ್ಲ ಆ ಒಂದು ಗೋಜಿಗೆ ಹೋಗದಿರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವನ ಇರುವಿಕೆಯಲ್ಲಿಯೇ ಇನ್ನು ಯಾವ ಒಂದು ಭಾವನೆಯೂ ಮೂಡದಿರುವುದೇ ಆಗಿರುತ್ತದೆ. ಎಷ್ಟೋ ಜನರಿಗೆ ಅವರವರ ಸಂಸಾರ, ಅವರವರ ಲೌಕಿಕ ಜೀವನ, ಅಲ್ಲಿ ಬರ್ತಕ್ಕಂಥ ಸುಖ ದುಃಖಗಳು, ಲಾಭ ನಷ್ಟಗಳು, ಇವುಗಳೇ ಅವರ ವ್ಯಕ್ತಿತ್ವವನ್ನು ಆವರಿಸಿಕೊಂಡು ಬಿಟ್ಟಿರುತ್ತವೆ. ದೇವರ ಕುರಿತಾಗಿ ಭಾವಿಸುವ ಅವಶ್ಯಕತೆಯೇ ಬಂದಿರುವುದಿಲ್ಲ. ಆದ್ರಿಂದ ಅವರು ಅದನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ, ದೇವರ ಕುರಿತಾಗಿ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತಿರತಕ್ಕಂಥದ್ದು ಮುಖ್ಯವಾಗುವುದಿಲ್ಲ. ದೇವರ ಅಸ್ತಿತ್ವವನ್ನ ಒಪ್ಪಿಕೊಂಡವರು ಕೂಡ ಕೆಲವರು ಸಾಕಾರ ಅಂತ ಹೇಳ್ತಾರೆ, ಕೆಲವರು ನಿರಾಕಾರ ಅಂತ ಹೇಳ್ತಾರೆ. ನಿರಾಕಾರವಾದಿಗಳು ಕಡಿಮೆ ಜನ, ಸಾಕಾರವಾದಿಗಳೇ ಬಹಳ ಜನ. ಕಾರಣ ನಮ್ಮ ಮನಸ್ಸಿಗೆ ಒಂದು ಆಕಾರ ಅಂತನ್ನೋದನ್ನ ಕೊಟ್ಟರೆ, ಒಂದು ನಾಮ ಮತ್ತು ರೂಪ ಇವುಗಳ ಆಧಾರ ಇದ್ರೆ ಮಾತ್ರ ನಾವು ಒಂದು ವಸ್ತುವನ್ನ ಗ್ರಹಿಸೋದಕ್ಕೆ ಸಮರ್ಥರಾಗ್ತೇವೆ. ಆ ನಾಮ ಮತ್ತು ರೂಪ ಇವೆರಡು ಹಿಂದೆ ಇತ್ತು ಅಂತ ಹೇಳಿದ್ರೆ ನಾವು ಆ ವಸ್ತುವನ್ನು ಗ್ರಹಿಸೋದಕ್ಕೆ ಸಮರ್ಥರಾಗುವುದಿಲ್ಲ. ಆದ್ರಿಂದ ನಾಮರೂಪ ನಮಗೆ ಬೇಕಾದ್ರಿಂದ ಭಗವಂತನು ಕೂಡ ಅದಕ್ಕೆ ಅನುಸಾರವಾದಂತಹ ನಾಮರೂಪವನ್ನು ಹೊಂದಿ ಲೀಲೆ ಹಾಡ್ತಾನೆ. ಅದನ್ನೇ ಅವತಾರ ಅಂತ ಕರೆಯೋದು. ಅವನು ಬಗೆ ಬಗೆಯಾಗಿ ರೂಪವನ್ನ ತಾಳ್ತಾನೆ. ಹಾಗೆ ರೂಪ ತಾಳ್ತಕ್ಕಂತಹದ್ದು ಯಾರಿಗೋಸ್ಕರ ಅಂತಂದನ್ನು ಕೂಡ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಅವರಿಗೆ ಅವನ ರೂಪವನ್ನು ಕಾಣದೇ ಇದ್ರೆ ಮನಸ್ಸಿಗೆ ಸಮಾಧಾನವೇ ಆಗುವುದಿಲ್ಲ. ಆ ಒಂದು ಭಕ್ತರ ಕಳಕಳಿಯನ್ನ ಈಡೇರಿಸುವುದಕ್ಕಾಗಿ ಅವರು ಆಗಾರನ್ನ ತಾಳ್ತಾನೆ. ಪ್ರಾಣಾದನಿಗಾಗಿ ನರಸಿಂಹಾವತಾರ ತಾಳ್ಬೇಕಾಯ್ತು. ಅವನು ನರಸಿಂಹ ರೂಪದಿಂದ ಬಂದ ಅವನು ಯಾತಕ್ಕೆ ಅಂತಂದ್ರೆ ಆ ಹಿರಣ್ಯಕಶಿಪು ಅಂತನೋನು ತಾನು ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಗಳಿಂದಲೂ ಸಾಯಬಾರದು ಅಂತನ್ನುವ ಹಲವಾರು ವರಗಳಲ್ಲಿ ಇನ್ನೊಂದು ವರವನ್ನ ಕೇಳ್ಕೊಂಡಿದ್ದ. ಅವನನ್ನ ಸಾಯಿಸಲೂ ಬೇಕು, ಆದರೆ ಪ್ರಾಣಿಯಾಗಿ ಬಂದು ಸಾಯಿಸುವಂತಿಲ್ಲ, ಮನುಷ್ಯನಾಗಿ ಬಂದು ಸಾಯಿಸುವಂತೂ ಇಲ್ಲ. ಅಲ್ಲದೇನೆ ಆ ದೇವರು ಯಾವ ಶ್ರೀಹರಿ ಅಂತಕ್ಕಂತಹ ನಾರಾಯಣ ಅಂತಕ್ಕಂತಹ ದೇವರನ್ನ ಈ ಪ್ರಹ್ಲಾದ ಒಂದೇ ತವನೆ ಕರೀತಾ ಇದ್ದನೋ, ತನ್ನ ತಂದೆಯ ಮಾತನ್ನು ಮೀರಿ ಹರ ಅಂತ ಹೇಳಿದ್ರ ಬದಲಿಗೆ ಹರಿ ಅಂತ ಹೇಳ್ತಾ ಇದ್ದಾನೋ, ಆ ಹರಿ ಎಲ್ಲಿದ್ದಾನೆ? ಇಷ್ಟು ಚಿಕ್ಕ ಹುಡುಗ ಆ ಹರಿಯನ್ನ ಕುರಿತಾಗಿ ಸ್ಮರಿಸಬೇಕಾದ್ರೆ ಯಾರು ಹೇಳಿಕೊಡದೇ ಇದ್ರು ಕೂಡ ತಾನಾಗಿಯೇ ಆ ಹರಿಯನ್ನು ಅವನು ಕರಿತಾ ಇರಬೇಕಾದ್ರೆ ಅವನು ಎಲ್ಲಿದ್ದಾನೆ ತೋರಿಸಿಕೊಡು ಅಂತ ಕೊನೆಯದಾಗಿ ಕೇಳಿದಂತಹ ಕಥಾಭಾಗ ನಿಮಗೆಲ್ಲರಿಗೂ ಗೊತ್ತಿದೆ. ಕೊನೆಯದಾಗಿ ಆ ವಜ್ರಕಂಬವನ್ನು ತೋರಿಸಿ ಇದರಲ್ಲಿದ್ದಾನೆಯೇ ಅಂತ ಕೇಳಿ ಹೊರದಾಗ ಆ ವಜ್ರಕಂಬವನ್ನು ಕೂಡ ಖೇದಿಸಿಕೊಂಡು ಒಂದು ರೂಪ ತಾಳಿ ತೋರ್ತಾನೆ ಪರಮಾತ್ಮ. ತನ್ನ ಭಕ್ತರಾದ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಆ ಭಕ್ತನಿಗಾಗಿ ಒಂದು ರೂಪವನ್ನು ತರುತ್ತಾನೆ. ಯಾವ ರೂಪ ಬೇಕು? ಪ್ರಹ್ಲಾದನಿಗೆ ನರಸಿಂಹ ರೂಪ ಏನು ಬೇಕಿರಲಿಲ್ಲ, ಅವರಿಗೆ ಶ್ರೀಮನ್ನಾರಾಯಣ ರೂಪವೇ ಸಾಕಿತ್ತು. ಆದರೆ ಆ ಒಂದು ಶಿಷ್ಟನನ್ನ ಅನುಗ್ರಹ ಮಾಡೋದೊಂದಿಗೆ ದುಷ್ಟನನ್ನ ನಿಗ್ರಹಿಸುವಂತಹದ್ದು ಕೂಡ ಪರಮಾತ್ಮನ ಗುರಿಯಾಗಿತ್ತು. ಆದ್ರಿಂದ ಈಗ ಆ ಒಂದು ವರ ಬ್ರಹ್ಮನ ಮೂಲಕ ಈ ಹಿರಣ್ಯಕಶಿಪುವಿಗೆ ಸಿಕ್ಕಿತ್ತಲ್ಲ, ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ಸಾಯಬಾರದು ಅಂತ. ಆದ್ರಿಂದ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ನರನೂ ಅಲ್ಲ, ಸಿಂಹ ಹರಿಯೂ ಅಲ್ಲ ಅಂತನ್ನುವ ಒಂದು ರೀತಿಯಲ್ಲಿ ನರಸಿಂಹನಾಗಿ ಅವನು ಬರ್ತಾನೆ. ಈ ರೀತಿಯಲ್ಲಿ ಒಂದು ಆಕಾರ ಅಲ್ಲಿ ಉದ್ಭವವಾಗುತ್ತೆ. ಅದಕ್ಕಿಂತ ಮೊದಲು ಕೂರ್ಮಾಕಾರ, ಮೀನಾಕಾರ, ವರಾಹ ಆಕಾರ, ಹಾಗೆ ವಾಮನ ಆಕಾರ, ಹೀಗೆ ಬಗೆ ಬಗೆಯ ಆಕಾರ. ಯಾತಕ್ಕೋಸ್ಕರ ಅವನು ಆಕಾರಗಳನ್ನೆಲ್ಲ ತಾಳ್ತಾನೆ? ತನ್ನ ಭಕ್ತರ ಕರೆಗೆ ಹೋಗ್ಬಿಟ್ಟು ತನ್ನ ಭಕ್ತರ ಭಕ್ತಿಯ ಶೈತ್ಯದ ಪರಿಣಾಮವಾಗಿ ಅಖಂಡ ಸಚಿದಾನಂದ ಸಾಗರ ಅಷ್ಟರ ಮಟ್ಟಿಗೆ ಘನೀಭೂತವಾಗಿ ಅದು ಆಕಾರ ತಾಳುತ್ತೆ. ಭಗವಂತ ತನ್ನ ಭಕ್ತರಿಗೆ ಸಂತೋಷವನ್ನು ಕೊಡುವಂತಹ ವ್ರತ ತೊಟ್ಟವನು. ಆದ್ರಿಂದ ಆ ಭಕ್ತರ ಮನಸ್ಸಿಗೆ ಮುದವನ್ನು ಕೊಡುವುದಕ್ಕಾಗಿ ಆಕಾರ ತಾಳಿ ಬರ್ತಾನೆ ಶ್ರೀರಾಮಕೃಷ್ಣ. ಭಕ್ತರ ಭಕ್ತಿಯ ಶೈತ್ಯ ಅಂತನ್ನುವ ಮಾತು ಹೇಳಿದ್ದು ತುಂಬಾ ಗಮನೀಯ. ನೀರು ಅದು ಅನಂತವಾಗಿ ವ್ಯಾಪಿಸಿಕೊಂಡಿರುತ್ತದೆ, ಅದಕ್ಕೆ ಆಕಾರವೇ ಇಲ್ಲ. ಅಂತಹ ಆಕಾರವಿಲ್ಲದ ನೀರಿಗೂ ಕೂಡ ಧ್ರುವ ಪ್ರದೇಶಗಳಲ್ಲಿ ಅದು ಘನೀಭೂತವಾಗುತ್ತದೆ ಶೈತ್ಯದ ದೆಸೆಯಿಂದಾಗಿ. ಆಕಾರಗಳು ಹೇಗಿರುತ್ತವೆ? ಒಂದೊಂದು ಒಂದೊಂದು ಬಗೆಯ ಆಕಾರ. ಹಾಗೆ ಅನಂತ ಸಚ್ಚಿದಾನಂದ ಸಾಗರ ಆದಂತಹ ಪರಮಾತ್ಮ ಒಂದೊಂದು ರೂಪದಲ್ಲಿ ಅವನು ಆಕಾರ ತಾಳ್ತಾನೆ ಅಂತಲೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾರಗಳು ಭಕ್ತರಿಗಾಗಿ ಹೇಳ್ತಕ್ಕಂತಹ ಮಾತನ್ನ ನಾವು ಹಿಂದಿನ ಶನಿವಾರ ಶ್ರೀಕೃಷ್ಣ ಹೇಳಿದಂತಹ ಒಂದು ಮಾತಿನ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಭಕ್ತರಿಗೋಸ್ಕರ ಪರಮಾತ್ಮ ಯಾತಕ ಅವತಾರ ತಾಳ್ತಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗದಲ್ಲೂ ಕೂಡ ಇಂತಹ ಭಕ್ತಾದಿಗಳು ಬರ್ತಾ ಇರ್ತಾರೆ. ಯುಗ ಯುಗದಲ್ಲೂ ಕೂಡ ಇನ್ನೊಂದು ಅನಾಹುತ ನಡೀತಾ ಇರುತ್ತದೆ. ಏನದು ಅಂತಂದ್ರೆ ಧರ್ಮ ನಶಿಸಿ ಹೋಗುವಂತಹದ್ದು, ಅಧರ್ಮ ಅಂತ ಹೇಳ್ತಕ್ಕಂತಹದ್ದು ಮೇಲೆ ಹೇಳುವಂತಹದ್ದು, ದುಷ್ಟರ ಸಂಖ್ಯೆ ಹೆಚ್ಚುವಂತಹದ್ದು, ಶಿಷ್ಟರ ಸಂಖ್ಯೆ ಕಡಿಮೆಯಾಗುವಂತಹದ್ದು. ಈ ಹೆಚ್ಚಿನ ಸಂಖ್ಯೆಯ ದುಷ್ಟರು ಕಡಿಮೆ ಸಂಖ್ಯೆಯ ಶಿಷ್ಟರನ್ನ ಹಿಂಸಿಸುವಂತಹದ್ದು. ಈ ಶಿಷ್ಟರು ಅಂತ ಹೇಳ್ತಕ್ಕಂಥವರೇ ಭಗವಂತನ ಭಕ್ತರು. ಅವರಿಗೆ ಹಿಂಸೆ ಅಂತಕ್ಕಂತಹದ್ದು ಅತಿಯಾದಾಗ ಅವರ ಮೊರೆ ಅಂತಕ್ಕಂತಹದ್ದು ಭಗವಂತನಿಗೆ ತಲುಪುತ್ತದೆ. ಪರಿಣಾಮವಾಗಿ ಅವನು ಆಕಾರ ತಾಳ್ತಾನೆ ಅಂತಲ್ವ ಮಾತನ್ನು ನಾವಲ್ಲಿ ನೋಡ್ತೇವೆ. ಶ್ರೀರಾಮಕೃಷ್ಣರು ಭಗವಂತ ಇಂತಹ ಆಕಾರ ತಾಳ್ತಾನೆ ಅಂತನ್ನುವ ಮಾತನ್ನು ಹೇಳಿ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ. ಆದರೆ ಜ್ಞಾನ ಸೂರ್ಯ ಉದಯಿಸಿದ ಎಂದರೆ ಹಿಮಗಡ್ಡೆಗಳೆಲ್ಲ ಕರಗಿ ಎಂದಿನಂತೆ ನೀರಾಗುತ್ತವೆ ಅಂತ. ಭಕ್ತ ಭಕ್ತಿಯನ್ನು ಹೊಂದಿರ್ತಾನೆ, ಆದರೆ ಈ ಭಕ್ತಿಯ ಹೇಳ್ತಕ್ಕಂತಹದ್ದು ಇನ್ನೂ ಮುಂದುವರಿದು ಅಲ್ಲಿ ಜ್ಞಾನ ಹೇಳ್ತಕ್ಕಂತಹದ್ದು ಕೂಡ ಉದಿಸ್ತದೆ. ಜ್ಞಾನಕ್ಕೂ ಭಕ್ತಿಗೂ ನಿಜವಾಗಿ ನೋಡಿದರೆ ವ್ಯತ್ಯಾಸ ಇಲ್ಲ. ಯಾವುದು ಭಕ್ತಿಯೋ ಅದೇ ಜ್ಞಾನ, ಯಾವುದು ಜ್ಞಾನವೋ ಅದೇ ಭಕ್ತಿ. ಆದರೆ ಈ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಪ್ರಾರಂಭಾವಸ್ಥೆಯಲ್ಲಿರುವಾಗ ಅಥವಾ ಆ ದ್ವೈತ ಭಾವದಲ್ಲಿ ಭಗವಂತನನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಆಸೆ ಭಕ್ತನಲ್ಲಿ ಇರುವವರೆಗೆ ಅವನಲ್ಲಿ ಭಕ್ತಿ ಪ್ರಧಾನವಾಗಿರ್ತದೆ, ಜ್ಞಾನ ಗೌಣವಾಗಿರ್ತದೆ. ಆದರೆ ಅದೇ ಭಗವಂತನ ಆಸೆಯ ಮೇರೆಗೆ ಆ ಭಕ್ತನಿಗೆ ಜ್ಞಾನವನ್ನು ಕೊಡ್ತಾ ಈ ಆಕಾರವೇ ನಿರಾಕಾರ, ಆಕಾರ ಸ್ವರೂಪಿಯಾದ ತಾನೇ ನಿರಾಕಾರ ಸ್ವರೂಪಿಯೂ ಆಗಿದ್ದೇನೆ ಅನ್ನುವ ತತ್ವವನ್ನು ತಿಳಿಸಿಕೊಳ್ಳುವುದಕ್ಕಾಗಿ ಭಕ್ತನಲ್ಲಿ ಅದೇ ಭಕ್ತಿಯನ್ನು ಜ್ಞಾನವಾಗಿ ಮಾರ್ಪಡಿಸಿ ಆ ಅಖಂಡ ಸಚ್ಚಿದಾನಂದ ಸಾಗರದ ಅನುಭವವನ್ನು ಕೂಡ ಮಾಡಿಸಿಕೊಡ್ತಾನೆ. ಶ್ರೀರಾಮಕೃಷ್ಣರು ಭಕ್ತಿಯ ಮೂಲಕ ಭವತಾರ್ಥಿ ಕಾಳಿಯನ್ನ ಸಾಕ್ಷಾತ್ಕರಿಸಿಕೊಂಡ್ರು. ನಮ್ಮ ಜೀವನದಲ್ಲಿ ನೋಡಿದ್ರೆ ಆ ರೀತಿಯ ಒಬ್ಬಳು ಕಾಳಿಯನ್ನು ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಂಡು ಬಿಟ್ರೆ ನಮ್ಮ ಸಾಕ್ಷಾತ್ಕಾರದ ಗೀಳು ಅಲ್ಲಿಗೆ ಮುಗಿದು ಬಿಡ್ತದೆ. ಅಧ್ಯಾತ್ಮಕ್ಕೆ ಸಣ್ಣ ಪುಟ್ಟ ಏನಾದರೂ ದರ್ಶನ ಆಗಿಬಿಟ್ರೆ ಆಯಿತು ಕೃತಕೃತ್ಯರಾಗಿಬಿಟ್ಟು ಅಂತ ಅಷ್ಟಕ್ಕೆ ತೃಪ್ತರಾಗ್ತೇವೆ. ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ ಅವರು ಒಂದೇ ವಾದ್ಯವನ್ನ ಒಂದೇ ರಾಗದಲ್ಲಿ ನುಡಿಸ್ತಕ್ಕಂಥವರಲ್ಲ. ಅವರೇ ಹೇಳುವ ಪ್ರಕಾರ ಅವರಿಗೆ ಬಗೆ ಬಗೆಯ ರಾಗದಾಗಿನಿಂದಲೆಲ್ಲ ಬೇಕು. ಅದು ಅದರೇನೆ ಆಧ್ಯಾತ್ಮಿಕ ಜೀವನದ ಅತ್ಯಂತ ಉನ್ನತ ಮಟ್ಟ ಏನಿದೆಯೋ ಅದನ್ನ ಪೂರ್ತಿ ನೋಡ್ಬಿಡ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಕೂಡ ಇತ್ತು. ಅಲ್ಲದೇನೆ ಶ್ರೀರಾಮಕೃಷ್ಣರ ಬಳಿಗೆ ಅದ್ವೈತವನ್ನ ಬೋಧಿಸುವಂತಹ ದೌತಾಪುರಿ ಅಂತ ಹೇಳ್ತಕ್ಕಂಥವರ ಆಗಮನ ತಾನೇ ತಾನಾಗಿ ಆಗ್ತದೆ. ಶ್ರೀರಾಮಕೃಷ್ಣರು ಕಾಳಿಯನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಅವರಿಗೆ ಈ ಬಗೆಯ ಗುರುಗಳು ಕೂಡ ಬರೋದಕ್ಕೆ ಪ್ರಾರಂಭ ಆಗ್ತಾರೆ. ಆ ದ್ವೈತವನ್ನೇ ಪ್ರಧಾನವಾಗಿ ಬೋಧಿಸತಕ್ಕಂತಹ ಗುರುಗಳು, ಅದರಲ್ಲಿ ತೋತಾಪರಿ ಪ್ರಧಾನ. ತೋತಾಪರಿ ಅದ್ವೈತವನ್ನ ನಿನಗೆ ತಿಳಿಸಿಕೊಡ್ತೇನೆ, ವೇದಾಂತ ಬೋಧನೆ ಮಾಡ್ತೇನೆ, ನೀನು ಅದಕ್ಕೆ ಅರ್ಹನಾದಂತಹ ವ್ಯಕ್ತಿಯಾಗಿದ್ದೀಯೇ ಅಂತ ಹೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ ಅವನಿಗೆ, ಅದೇನು ನನಗೆ ಗೊತ್ತಿಲ್ಲ, ಅದೆಲ್ಲ ನನ್ನ ತಾಯಿ ಇದ್ದಾಳೆ, ಅವಳನ್ನು ಕೇಳ್ಕೊಂಡು ಬರ್ತೇನೆ, ಅವಳು ಒಪ್ಪಿಗೆ ಕೊಟ್ಟರೆ ನೀನು ಆ ಬೋಧನೆಯನ್ನು ನನಗೆ ಮಾಡಬಹುದು ಅಂತ ಹೇಳ್ಬಿಟ್ರು. ಈ ತೋತಾಪುರಿ ಏನ್ ತಿಳ್ಕೊಂಡ ಗದಾಧರನಿಗೆ ಅಂದ್ರೆ ಶ್ರೀರಾಮಕೃಷ್ಣಗೆ ಜನ್ಮ ಕೊಟ್ಟಂತಹ ತಾಯಿಯ ಒಪ್ಪಿಗೆಯನ್ನು ಪಡೆಯೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಅಂತ, ಹೋಗಿ ಹೋಗು ಒಪ್ಪಿಗೆ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಅವನು ಓದಿದ್ದಲ್ಲಿ ಶ್ರೀರಾಮಕೃಷ್ಣ ಓದಿದ್ದಲ್ಲಿಗೆ ಭವತಾರಣಿ ಕಾಳಿಯ ಬಳಿಗೆ ಅಲ್ಲಿ ಕೇಳ್ಕೊಡ್ತಾರೆ ಶ್ರೀರಾಮಕೃಷ್ಣ, ಅಮ್ಮ ಈ ತೋತಾಪುರಿ ಬಂದು ಏನು ಹೇಳ್ತಾ ಇದ್ದಾನಲ್ಲ, ಅದರ ಬಗ್ಗೆ ನೀನೇನು ಹೇಳ್ತಿ, ಕಾಳಿ ಮಾತೆ ಎಲ್ಲಿದ್ದಾಳೆ, ಗರ್ಭಗುಡಿ ಒಳಗೆ ಇರೋದೆ, ಅಲ್ಲಿ ಇಲ್ಲಿ ಎಲ್ಲೂ ಇಲ್ವೇ, ಎಲ್ಲ ಕಡೆಯಲ್ಲೂ ಇದ್ದಾಳೆ ಅಂತ ಹೇಳ್ತಕ್ಕಂತಹ ಅನುಭವ ಆಮೇಲೆ ಬರುವಂತಹದ್ದು, ಈಗ ಅವಳು ಅಲ್ಲೇ ಇರೋದು. ಆ ಭಕ್ತಿಯ ರೂಪದಲ್ಲಿ, ಆ ಭಕ್ತಿಯ ಭಾವದಲ್ಲಿ ನೋಡಿದಾಗ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಲ್ಲಿ ಕುಳಿತಾಳೆ. ಆ ಒಂದು ಭಾವ, ನಿಶ್ಚಯವಾದ ಭಾವದಿಂದ ಶ್ರೀರಾಮಕೃಷ್ಣಲ್ಲಿ ಬಂದು ಅಲ್ಲೇ ಕೇಳ್ತಾರೆ, ಆ ಕಾಳಿ ಏನ್ ಹೇಳ್ತಾಳೆ, ಸ್ಪಷ್ಟವಾಗಿ ತಿಳಿಸ್ತಾಳೆ ಅವಳು. ನೋಡು, ಅವನನ್ನ ನಾನೇ ಇಲ್ಲಿಗೆ ಬರಮಾಡಿದ್ದು, ನಿನಗೆ ಹೆಚ್ಚಿನ ಬೋಧನೆಯನ್ನು ಮಾಡೋದಕ್ಕೋಸ್ಕರ ನಾನು ಈ ವ್ಯವಸ್ಥೆಯನ್ನು ಮಾಡಿದ್ದು, ಹೋಗು ಅವನಿಂದ ದೀಕ್ಷೆಯನ್ನು ಪಡೆದುಕೋ. ತಕ್ಷಣ ಮರುಮಾತಿಲ್ಲದೆ ಬಂದು ಇವನಿಂದ ವೇದಾಂತ ದೀಕ್ಷೆಯನ್ನ ಪಡಿತಾರೆ ಶ್ರೀರಾಮಕೃಷ್ಣ. ಇದೆಲ್ಲ ನಿಮಗೆ ಗೊತ್ತಿರತಕ್ಕಂತಹ ಅಂಶ. ಇಲ್ಲಿ ಯಾವ ವಿಷಯವನ್ನು ನೀವು ಈಗ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಸಾಧನಾ ನಿರತರಾಗ್ತಾರೆ, ಸನ್ಯಾಸವನ್ನು ಪಡೆದು ಆ ಒಂದು ವೇದಾಂತ ಸಾಧನೆಗೆ ಇಳಿತಾರೆ, ಅದ್ವೈತ ಸಿದ್ಧಿಗಾಗಿ ಸಿದ್ಧರಾಗ್ತಾರೆ. ತೋತಾಪರಿ ಮಂತ್ರವನ್ನ ಬೋಧಿಸಿದ ತಕ್ಷಣವೇ ಶ್ರೀರಾಮಕೃಷ್ಣರು ಧ್ಯಾನಸ್ಥರಾಗ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಏನನ್ನು ಕಾಣ್ತಾರೆ, ಭ್ರೂ ಮಧ್ಯದಲ್ಲಿ ಚಿನ್ಮಯಿಯಾದಂತಹ ಭವತಾರಿಣಿ ಕಾಳಿಯನ್ನೇ ಕಾಣ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ತೋತಾಪುರಿಗೆ ಏನ್ ಹೇಳ್ತಾರೆ, ನೋಡಿ ನನಗಿನ್ನೂ ತಾಯಿ ಕಾಣ್ತಾ ಇದ್ದಾಳೆ. ಏನು ತಾಯಿಯ, ಅದಕ್ಕಿಂತ ಮೇಲು ಮತ್ತು ಮೇಲಕ್ಕು ಅದು ಸಾಧ್ಯವಾಗ್ತಾ ಇಲ್ಲ. ಆ ಚಿನ್ಮಯ್ಯಾದಂತಹ ತಾಯಿಯೇ ಆನಂದಮಯಿಯಾಗಿ ನಗ್ತಾ ನಗ್ತಾ ನಿಂತಿದ್ದಾಳೆ. ಅಲ್ಲೇ ಮನಸ್ಸು ಏಕೀಭವಿಸಿದೆ ವಿನಃ ಅದಕ್ಕಿಂತ ಮೇಲೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಗ ತಮ್ಮ ಕಷ್ಟವನ್ನು ಹೇಳ್ಕೊಂಡಾಗ ಆ ತೋತಾಪುರಿ ಏನ್ ಹೇಳ್ತಾರೆ, ನಿನ್ನ ಜ್ಞಾನವೆಂಬ ಖಡ್ಗದಿಂದ ಅವಳನ್ನು ಕತ್ತರಿಸು. ಶ್ರೀರಾಮಕೃಷ್ಣ ಕೂಡ ಅದೇ ಪ್ರಕಾರ ತಾವೇ ಆ ಮಾತನ್ನು ಹೇಳ್ತಾರೆ. ಒಂದ್ ಕಡೆ ನಾನು ಜ್ಞಾನವೆಂಬ ಖಡ್ಗದಿಂದ ಆ ಭವತಾರಿಣಿಯನ್ನು ಕತ್ತರಿಸಿಬಿಟ್ಟೆ, ತಕ್ಷಣವೇ ನನ್ನ ಮನಸ್ಸು ಊರ್ಧ್ವಮುಖವಾಗಿ ಚಲಿಸಿ ಸಹಸ್ರಾರದಲ್ಲಿ ಲೀನವಾಗಿಬಿಡ್ತು. ಮೂರು ದಿನಗಳ ಕಾಲ ಆ ಒಂದು ನಿರ್ವಿಕಲ್ಪ ಸಮಾಧಿಯಲ್ಲಿ ಅವರು ಇರುವಂತೆ ಆಯಿತು. ಅಂತಹ ಒಂದು ಅದ್ಭುತವನ್ನ ತೋತಾಪರಿ ಕಂಡು ಆಶ್ಚರ್ಯಪಡ್ತಕ್ಕಂಥ ವಿಚಾರ ಬೇರೆ. ಆದರೆ ಇಲ್ಲಿ ಜ್ಞಾನದಿಂದಾಗಿ, ಜ್ಞಾನದ ಸಹಾಯದಿಂದಾಗಿ ಆಕಾರ ತಾಳಿದಂತಹ ತನ್ನ ಇಷ್ಟ ದೇವತೆಯನ್ನೇ ಕತ್ತರಿಸುವಂತಹ ವಿಧಾನ, ಭಕ್ತರಿಗೆ ಭಯಂಕರ ಅಂತ ಅನಿಸಬಹುದಾದಂತಹ ವಿಧಾನ. ಆದರೆ ಆ ಒಂದು ಪರಮ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಯಾವ ಅನಂತ ಸಚಿದಾನಂದ ಸಾಗರದಿಂದ ಭವತಾರಿಣಿ ಕಾಳಿ ಆಕಾರ ತಾಳಿ ಬರಿದಾಳೋ ಅವಳೇ ಕೃಪಾಮಯಿಯಾಗಿ ತನ್ನ ಭಕ್ತನಿಗೆ ಆ ನಿರ್ವಿಕಲ್ಪ ನಿರಾಕಾರ ಸಚಿದ ಆನಂದದ ಅನುಭವವನ್ನು ಮಾಡಿಕೊಡಬೇಕು ಅಂತ ಸಂಕಲ್ಪಿಸ್ತಾಳು. ಆಗ ಅದೇ ಭಕ್ತನಿಂದ ಈ ರೀತಿ ಕತ್ತರಿಸಲ್ಪಡೋದಕ್ಕೂ ಇಷ್ಟಪಡ್ತಾಳೆ, ಕರಗಿ ಹೋಗುವುದಕ್ಕೂ ಇಷ್ಟಪಡ್ತಾಳೆ. ತಾನೇ ಕರಗಿ ಹೋಗಿ ತನ್ನ ನಿಜ ಸ್ವರೂಪವನ್ನು ತಿಳಿಸಿಕೊಡೋದಕ್ಕೆ ಅವಳು ಮುಂದಾಗುತ್ತಾಳೆ. ಅದೇ ಭವತಾರಣಿಕಾಯಿಯ ನಿಜ ಸ್ವರೂಪ ಯಾವುದು? ಸಚ್ಚಿದಾನಂದ ಸ್ವರೂಪಿಣಿ ಅಂತ ಅದಕ್ಕೆ ಕರೆಯುವುದು. ಸಚ್ಚಿದಾನಂದ ಸ್ವರೂಪ, ನಿರಾಕಾರ, ನಿರ್ಗುಣ, ಇಂತಹ ಒಂದು ದಿವ್ಯವಾದಂತಹ ಸ್ಥಿತಿ ಅನುಭವ ಗಮ್ಯ. ಅದನ್ನ ಮಾತಿನಿಂದ ಹೇಳೋದು ಸಾಧ್ಯವೇ ಇಲ್ಲ. ಮಾತಿನಿಂದ ಹೇಳುವವರಿಗೂ ಅದು ಗೊತ್ತಿರೋದಿಲ್ಲ, ಕೇಳುವವರಿಗೂ ಗೊತ್ತಿರೋದಿಲ್ಲ. ಹೇಳಿದ ಮೇಲೂ ಕೇಳಿದ ಮೇಲೂ ಪ್ರಶ್ನೆ ಉಳಿಯುವಂತಹ ಒಂದು ವಿಚಾರ ಅದು. ತುಂಬಾ ವಿವರಿಸಿದ ಮೇಲೂ ಕೂಡ ಕೊನೆಗೂ ಒಂದು ಪ್ರಶ್ನೆ ಹಾಗೆ ಉಳಿದಿರುತ್ತೆ, ಅದು ಏನದು ಅಂತ. ಅವರವರೇ ಅನುಭವ ಮಾಡಿಕೊಳ್ಬೇಕಲ್ಲದೆ ಇನ್ನೊಬ್ಬರಿಗೆ ತಿಳಿಯೇ ಹೇಳುವಂತಹ ವಿಷಯ ಅದಲ್ಲ. ಆದರೆ ಜ್ಞಾನಸೂರಿಯ ಅಂತಿರ್ತಕ್ಕಂಥವನು ವಿಕಾಸ ಹೊಂದಿದಾಗ ಈ ಆಕಾರಗಳೆಲ್ಲ ಕರಗಿ ಹೋಗುತ್ತವೆ ಎಂದಿರತಕ್ಕಂಥ ಮಾತನ್ನ ನಾವು ಶ್ರೀರಾಮಕೃಷ್ಣ ಅನುಭವದಿಂದಲೇ ಕಂಡುಕೊಳ್ಳಬಹುದಾಗಿದೆ. ಆಗ ಏನಾಗುತ್ತದೆ? ಮೇಲೆ ನೀರು ಶ್ರೀರಾಮಕೃಷ್ಣ ಹೇಳುವಂತೆ ಕೆಳಗೆ ನೀರು, ಎಲ್ಲೆಲ್ಲೂ ನೀರೇ ನೀರು. ಸಚಿದ ಆನಂದ ಸಾಗರ, ಮೇಲೂ ಸಾಗರ, ಕೆಳಗೂ ಸಾಗರ, ಎಲ್ಲೂ ಸಾಗರ, ಎಲ್ಲೆಲ್ಲೂ ಅದೇ ಸಚಿದ ಆನಂದ. ನಮ್ಮ ಮುಂದೆ ನೀನು ಮನುಷ್ಯ ರೂಪ ಧರಿಸಿ ಸುತ್ತಾಡುತ್ತೀಯೇ, ಆದರೆ ವೇದದಲ್ಲಿ ನಿನ್ನೇ ವಾಂಗ್ಮನಾತೀತ ಎಂಬುದಾಗಿ ಹೇಳಿದೆ. ಹೇಳ್ಬರುವಂತ ಏನು ನಿರಾಕಾರ ಅಂತರುವ ಶ್ರೀಮದ್ ಭಾಗವತದ ಮಾತನ್ನ ಒದಗಿಸಿ ಆ ಸ್ಥಿತಿಯನ್ನ ಅವರು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಮಾತನ್ನು ಹೇಳಿ ಬಳಿಕ ಇನ್ನೊಂದು ಮಾತು ಹೇಳ್ತಾರೆ. ಆದರೆ ನೀನು ಹೇಳ್ಬೋದು ಕೆಲವು ಭಕ್ತರಿಗಾಗಿ ಭಗವಂತ ನಿತ್ಯ ಸಾಗರ ರೂಪ ತಾಳ್ತಾನೆ ಅಂತ. ಆದರೆ ಸಾಗರದಲ್ಲಿ ಕೆಲವು ಸ್ಥಳಗಳಿವೆ, ಅಲ್ಲಿ ಹಿಮಗಡ್ಡೆ ಕರಗುವುದೇ ಇಲ್ಲ, ಅಲ್ಲಿ ಅದು ಸ್ಫಟಿಕಾಕಾರವನ್ನು ತಾಳ್ತದೆ ಅಂತ ಹೇಳ್ಬಿಟ್ರು. ಇದು ಇನ್ನೂ ಅದ್ಭುತವಾದಂತಹ ಮಾತು. ಶ್ರೀರಾಮಕೃಷ್ಣರು ಶಾಲೆಗೆ ಹೋದವರಲ್ಲ ಅಂತನ್ನುವ ವರ್ತಮಾನವನ್ನು ನಾವು ಕೇಳಿದವರು. ಹೋದರೂ ಕೂಡ ಸರಿಯಾಗಿ ಪಾಠ ಓದದೇ ಇರತಕ್ಕಂತಹ ಅವಿಧೇಯ ವಿದ್ಯಾರ್ಥಿ ಅಂತ ನಾವು ಕೇಳಿದವರು. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಭೂಗೋಳದ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲೂ ಕೂಡ ಎಷ್ಟೋ ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಉತ್ತರ ಧ್ರುವದಲ್ಲಿ ಈ ರೀತಿಯಲ್ಲಿ ಮಂಜು ಗಡ್ಡೆ ಕಟ್ಟಿಕೊಂಡಿರುತ್ತದೆ. ಕೆಲವು ಗಡ್ಡೆಗಳು ಎಂದೆಂದಿಗೂ ಅದು ಕರಗೋದೇ ಇಲ್ಲ. ಎಷ್ಟೇ ಸೂರ್ಯ ಉದಯಿಸಿದ್ರೂ ಕೂಡ, ಸೂರ್ಯನ ಬಿಸಿ ತಗಿದ್ರೂ ಕೂಡ ಅದು ಕರಗೋದೇ ಇಲ್ಲ, ಅಥವಾ ಸೂರ್ಯ ಬಿಸಿ ಅಲ್ಲಿಗೆ ತಗುದೇ ಇಲ್ಲ. ಅದು ಸ್ಫಟಿಕಾಕಾರದಿಂದ ಶಾಶ್ವತವಾಗಿಯೂ ಕೂಡ ಅದು ಗಟ್ಟಿಯಾಗಿರುತ್ತದೆ, ಘನೀಭೂತವಾಗಿರುತ್ತದೆ ಅನ್ನೋ ವಿಚಾರ ನಮ್ಮದೇ ಹೆಸರಲ್ಲಿ ಗೊತ್ತಿಲ್ಲ. ಅದು ಶ್ರೀರಾಮಕೃಷ್ಣ ಅದಕ್ಕೆ ಆ ಉದಾಹರಣೆಯನ್ನ ಮುಂದುವರೆಸಿ ಅಲ್ಲೇ ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ಕೆಲವು ಭಕ್ತರು ಎಂದೆಂದಿಗೂ ಆ ಅಖಂಡ ಸತ್ಯದ ಆನಂದವನ್ನ ಅನುಭವಿಸೋದಕ್ಕೆ ಇಷ್ಟಪಡೋದೇ ಇಲ್ಲ. ಅವರಿಗೋಸ್ಕರ ಏನು ಮಾಡಬೇಕಾಯ್ತು ಭಗವಂತ? ಅವರಿಗೋಸ್ಕರ ನಿತ್ಯ ನಿರಂತರವೂ ಕೂಡ ಅವರು ಘನೀಭೂತವಾಗಿ ಇರ್ತಾರೆ. ಹೇಗೆ ಸಮುದ್ರದಲ್ಲಿ ಗಡ್ಡೆ ಕಟ್ಟಿದಂತಹ ಹಿಮರಾಶಿ ಶಾಶ್ವತವಾಗಿ ಸ್ಫಟಿಕ ರೂಪದಿಂದ ಅಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಅವನು ಇರ್ತಾನೆ ಅಂತ. ವೈಕುಂಠ ಲೋಕ, ಗೋಲೋಕ, ಅಯೋಧ್ಯ, ಅಲ್ಲಿ ಸೂಕ್ಷ್ಮ ಲೋಕಗಳು, ಸೂಕ್ಷ್ಮ ಲೋಕಗಳೇ ಇವೆ, ಕೈಲಾಸ, ಇವೆಲ್ಲ ಸೂಕ್ಷ್ಮ ಲೋಕಗಳು. ಆದರೆ ಘನೀಭೂತವಾದಂತಹ ಲೋಕಗಳು, ಸೂಕ್ಷ್ಮದಲ್ಲಿ ಇರ್ತಕ್ಕಂತಹ ಘನೀಭೂತವಾದಂತಹ ಸ್ಥಿತಿ ಇದೆಲ್ಲ ಭವಿಷ್ಯದಲ್ಲಿ ನಾವು ಬಹಳ ಕಷ್ಟ ಆಗುತ್ತೆ. ನಮಗೆ ಕಷ್ಟ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ನಮ್ಗೆ ಏನ್ ಸಾರಿ ಗೊತ್ತಾಗುತ್ತೆ? ನಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದನ್ನೇ ಎಷ್ಟೊಂದು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಕಣ್ಣಿಗೆ ಕಾಣದೇ ಇರತಕ್ಕಂಥ ಅತೀಂದ್ರಿಯವಾದಂತಹ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ಆದರೂ ಕೂಡ ನಮ್ಮ ಭಾವನೆಯನ್ನು ಸ್ವಲ್ಪ ಹತ್ತು ಕಡೆ ಹರಿಸೋದ್ರ ಮೂಲಕ ಅರ್ಥ ಮಾಡಿಕೊಳ್ಬಹುದು ಅಂತ ನನಗನ್ನಿಸ್ತದೆ. ಶ್ರೀರಾಮಕೃಷ್ಣರು ನರೇಂದ್ರನ ಆಗಮನದ ಸಂಬಂಧವಾಗಿ ತಮಗಾದಂತಹ ಒಂದು ಅನುಭವವನ್ನು ಹೇಳ್ತಾರೆ. ಒಮ್ಮೆ ಒಂದು ಸ್ಥಾನ ಕುರಿತಿದ್ದಾಗ ಮನಸ್ಸು ನೇರವಾಗಿ ಮೇಲ್ಮೇಲಕ್ಕೆ ಲೋಕ ಲೋಕಾಂತರಗಳನ್ನು ದಾಟಿಕೊಂಡು ಹೋಯ್ತಂತೆ. ಅದು ವರ್ಣನೆಯಲ್ಲ ತುಂಬಾ ಸ್ವಾರಸ್ಯವಾಗಿದೆ. ಕೊನೆಗೆ ಒಂದು ಜಾಗಕ್ಕೆ ಹೋಗುತ್ತದೆ. ಅಲ್ಲಿ ಆನಂದ ಅಂತಕ್ಕಂಥದ್ದು ತಾನೇ ತಾನಾಗಿದೆ, ಸತಿದಾನಂದ ಸಾಗರ ಅದು. ಅಲ್ಲಿ ಸಪ್ತರ್ಷಿಗಳು ಧ್ಯಾನ ಮಗ್ನದಾಗಿ ಕುಳಿತಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ. ಸಪ್ತರ್ಷಿಗಳು ಧ್ಯಾನ ಮಗ್ನದಾಗಿ ಕುಳಿತಿದ್ದಾರೆ ಅಂತ ಹೇಳಿದ ತಕ್ಷಣ ನಮಗೆ ಭೋಜನವಾಗ್ತಕ್ಕಂಥ ಅವರು ಗಡ್ಡ, ಅವರಿಗೆ ರಂಚಲವಾದಂತಹ ಶರೀರದಲ್ಲಿ ಅವರು ಕುಳಿತಿದ್ದಾರೆ. ಹೇಗೆ ಕುಳಿತಿರಬಹುದಲ್ಲಿ ಸದಿರಾನಂದ ಸಾಗರ ನಿರಾಕಾರ ಸಾಗರ, ನಿರಾಕಾರದಲ್ಲಿ ಈ ಆಕಾರ ಹೇಗೆ ಸೇರ್ಕೊಂಡಿರುವುದು ಸಾಧ್ಯ? ಓ, ಹಿಂದಿನ ಕಾಲದಲ್ಲಿ ಯೋಗಿಗಳೆಲ್ಲ ಪ್ರಾಣಾಯಾಮದ ಮೂಲಕ ಆಕಾರದ ಸುತ್ತಿರುತ್ತಾ ಇತ್ತು ಅಂತ ಹೇಳ್ತಕ್ಕಂಥ ಮಾತನಿಗೆ ನಾವು ಕಲಿಯುತ್ತೀವಲ್ಲ, ಅದನ್ನ ಸಹಾಯಕ್ಕೆ ತೆಗೆದುಕೊಂಡು ಆಕಾಶದಲ್ಲಿ ಹೇಗೆ ಆ ಯೋಗಿಗಳ ಬರ್ತಾ ಇದ್ರೋ ಹಾಗೆ ಆ ಸಿದ್ಧಾನಂದ ಸಾಗರದಲ್ಲೂ ಕೂಡ ಏಳು ಜನ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಅಂತ ಮೊದಲು ಶ್ರೀರಾಮಕೃಷ್ಣ ಕಂಡರು ಅಂತ ನಾವು ಈ ರೀತಿಯಿಂದ ಅರ್ಥ ಮಾಡಿಕೊಳ್ತೇವೆ. ಆದರೆ ಅವರು ಈ ಬಗೆಯ ಮಾನುಷ ಶರೀರದಿಂದ ಅಲ್ಲಿ ಧ್ಯಾನಸ್ಥರಾಗಿದ್ರು ಅಂತ ನಾವು ಅರ್ಥ ಮಾಡಿಕೊಳ್ಬಾರ್ದು. ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಇನ್ನೊಂದು ಮಾತ್ರ ಹೇಳ್ತಾರೆ. ಏಳು ಜನ ಋಷಿಗಳು ಧ್ಯಾನ ಮಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಆ ಸಚಿದಾನಂದ ಸಾಗರದ ಒಂದು ಭಾಗ ತನ್ನಷ್ಟಕ್ಕೆ ತಾನೇ ಘನೀಭೂತವಾಗಿ ಒಂದು ಸುಂದರವಾದ ಶಿಶುವಿನ ರೂಪವನ್ನು ತಾಳಿತು ಅಂತ ಹೇಳಿಬಿಟ್ರು. ಆ ಶಿಶು ಅದೇ ಸಚಿದಾನಂದ ಸಾಗರದಲ್ಲಿ ತೇಲಿಕೊಂಡು ಬಂದು ಒಬ್ಬ ಋಷಿಯ ತೊಡೆಯ ಮೇಲೆ ಕುಳಿತು ಅವನ ಕೊರಳನ್ನು ಬಳಸಿಕೊಂಡಿತು ಅಂತ ಹೇಳ್ತಾರೆ. ಆ ಶಿಶುವಿನ ಮಧುವಾದಂತಹ ಕರಸ್ಪರ್ಶದಿಂದ ಆ ಋಷಿ ಜಾಗೃತಗೊಂಡು ತನ್ನ ಕಣ್ಣುಗಳನ್ನು ಅರ್ಧ ತೆರೀತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದೇನು ಕಣ್ಣುಗಳು ತೆರೆಯೋದು? ಆ ಮಗು ಅದೇನು ಘನೀಭೂತವಾಗೋದು? ನಮ್ಮ ಈ ಲೋಕದಲ್ಲಿ ಕಾಣ್ತಕ್ಕಂತಹ ಮಗುವಿನಂತೆಯೇ ಅದು ಮಾಂಸಲವಾದಂತಹ ಮಗುವೇ ಆಗಿರಬಹುದೇ ಅಂತರುವ ಭಾವನೆ ಅಂತ ನನಗೆ ಬರ್ತದೆ. ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಆ ಸಚಿದಾನಂದ ಸಾಗರವೇ ಒಂದಿಷ್ಟು ಘನೀಭೂತವಾಗಿ ಮಗುವಿನ ಆಕಾರವನ್ನು ತಾಳಿತು ಅಂತ ಹೇಳಿದ್ರೆ ಹೇಗೆ ನೀರು ಗಡ್ಡೆ ಕಟ್ಟುವಾಗ ಗಡ್ಡೆ ಕಟ್ಟಿ ಘನೀಭೂತವಾದರೂ ಕೂಡ ಅದು ತನ್ನ ನೀರು ತನವನ್ನ ಕಳ್ಕೊಳ್ಳದೇ ಇಲ್ಲ, ನೀರು ಹಾಗೇ ಇರ್ತದೆ. ಆ ಕಡೆ ಈ ಕಡೆ ಪಾರದರ್ಶಕವಾಗಿ ಕಾಣ್ತಾ ಇರ್ಬೋದು, ನಮಗೆ ಆಕಾರವೂ ಇರ್ತದೆ, ಅಷ್ಟು ಸೂಕ್ಷ್ಮವಾಗಿಯೂ ಇರ್ತದೆ. ಸೂಕ್ಷ್ಮದಲ್ಲಿ ಒಂದು ಸ್ಥೂಲ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಲೋಕಾಂತರವನ್ನು ಅರ್ಥ ಮಾಡಿಕೊಳ್ಳುವಾಗ. ಸೂಕ್ಷ್ಮ ಲೋಕಗಳು ಅಂತಲೇ ಅರ್ಥ ಹೆಸರು, ಲೋಕ ಲೋಕಾಂತರಗಳು ಅಂತ ಹೆಸರು. ಅಂತರ ಒಂದರ ಒಳಗೆ ಇನ್ನೊಂದು ಲೋಕ, ಆ ರೀತಿಯ ವ್ಯವಸ್ಥೆ. ಸೂಕ್ಷ್ಮಾತಿ ಸೂಕ್ಷ್ಮ ಲೋಕದ ಒಳಗಡೆ ಸ್ಥೂಲ ಸ್ಥೂಲ ಸ್ಥೂಲ ಲೋಕಗಳು. ರಟೋಪರ ಹೆಸರಲ್ಲಿ ಒಂದು ಲೋಕದ ಹೆಸರು ಬರ್ತದೆ, ಆನಂದ ಅಂತ ಹೇಳ್ತಕ್ಕಂಥ ಒಂದು ಲೋಕ. ಆನಂದ ನಂದ ಅಂದ್ರೆ ಆನಂದ, ಆ ಆನಂದ ಇಲ್ಲ ಆನಂದ ಅಂತಂದ್ರೆ ಶುಷ್ಕವಾದಂತಹ ಒಂದು ಲೋಕ ಅಂತ. ಯಾರು ಆ ವಾಜಸ್ತ್ರವಸ್ತನಂತೆ ಹಲ್ಲು ಬಿದ್ದು ಹೋದಂತಹ, ಇನ್ನು ಹಾಲು ಕರೆಯದೇ ಇರತಕ್ಕಂತಹ, ಇನ್ನು ಕರು ಹಾಕೋದಕ್ಕೆ ಶಕ್ತಿ ಇರತಕ್ಕಂತಹ, ಕೇವಲ ಮೂಳೆ ಕಠಿಣವಾಗಿರ್ತಕ್ಕಂತಹ ಹಲ್ಲುಗಳನ್ನೇ ದಾನ ಮಾಡ್ತಾರೋ, ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ವಸ್ತುಗಳನ್ನೇ ಇತರರಿಗೆ ದಾನ ಮಾಡಿಬಿಟ್ಟು ನಾನು ಪುಣ್ಯವನ್ನು ಸಂಪಾದಿಸಿಕೊಳ್ಬೇಕು ಅಂತಲೋ ಒಂದು ಲೋಭವನ್ನು ವ್ಯಕ್ತಪಡಿಸ್ತಾರೋ, ಆ ಬಗೆಯ ದಾನ ಮಾಡಿದವರಿಗೋಸ್ಕರ ಒಂದು ಲೋಕವನ್ನು ಭಗವಂತ ಸೃಷ್ಟಿ ಮಾಡಿದಂತೆ. ಅದೆಂತ ಲೋಕ ಅಂದ್ರೆ ಇಲ್ಲಿ ಹಸು ಹೇಗೆ ಹಾಗೆ ತೆರೆಯುವುದಿಲ್ವೋ ಅಲ್ಲಿ ಆ ಲೋಕದಲ್ಲಿ ಆನಂದವೂ ಇರೋದಿಲ್ಲ, ಮರುಭೂಮಿ ಅಂತಿರ್ತಕ್ಕಂತಹ ಲೋಕ. ಹೀಗೆ ಲೋಕಾಂತರ ವರ್ಣೆ ಅಂತಿರ್ತಕ್ಕಂಥದ್ದು ನಮ್ಮ ಉಪನಿಷತ್ತುಗಳಲ್ಲಿ ಕೂಡ ಸಿಗ್ತದೆ. ಭಗವಂತ ಶ್ರೀರಾಮಕೃಷ್ಣ ಹೇಳುವಂತೆ ಕೆಲವು ಕಡೆ ಶಾಶ್ವತವಾಗಿ ಘನೀಭೂತವಾಗಿರುತ್ತಾನೆ. ವೈಕುಂಠ ಕೈಲಾಸಾದಿಗಳು ನಮಗೆ ಅತ್ಯಂತ ಪರಿಶುದ್ಧವಾದವುಗಳು. ಅಂದ್ರೆ ಏನು ಕೇಳಿ ಕೇಳಿ ಹಲವಾರು ಸತಿ ಕೇಳಿದೆ ಹೋಗಿಬಂದವರು ಹೇಳಿದ್ರು, ಕೇಳಿ ಕೇಳಿ ಪರಿಚಯದಿಂದ ಆ ಲೋಕಗಳ ಹೆಸರನ್ನು ನಾನು ಉಚ್ಚರಿಸಿದೆ. ಅಲ್ಲಿ ಶಿವ ವಿಷ್ಣು ಶಾಶ್ವತವಾಗಿ ಭಕ್ತರಿಗಾಗಿ ಅಲ್ಲಿ ಘನೀಭೂತವಾಗಿ ಇರ್ತಾನೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ. ಶ್ರೀರಾಮಕೃಷ್ಣ ಈ ಮಾತನ್ನು ಹೀಗೆ ಹೇಳಿದಾಗ ಕೇದಾರನಾಥ ಭಕ್ತ ಹೇಳ್ತಾನೆ, ವ್ಯಾಸ ಮಹರ್ಷಿಗಳು ತನ್ನ ಮೂರು ಅಪರಾಧಕ್ಕಾಗಿ ಭಗವಂತನಿಂದ ಕ್ಷಮೆ ಬೇಡಿದ ಅನ್ನೋದಾಗಿ ಭಾಗವತದಲ್ಲಿ ಹೇಳಿದೆ. ಆತ ಅದರಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ, ಹೇ ಭಗವಂತ, ನೀನು ನಿರಾಕಾರ, ಆದರೆ ನಾನು ನಿನ್ನ ಧ್ಯಾನದ ಸಮಯದಲ್ಲಿ ನಿನಗೆ ಸಾಕಾರ ರೂಪ ಕಲ್ಪಿಸಿಕೊಂಡಿದ್ದೇನೆ. ನೀನು ವಾಗ್ ಅತೀತ, ಆದರೆ ನಾನು ನಿನ್ನನ್ನು ಸ್ತುತಿ ಮಾಡಿದ್ದೇನೆ ಮಾತಿನ ಮೂಲಕ. ನೀನು ಸರ್ವವ್ಯಾಪಿ, ಆಗ ನಾನು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆಗಾಗಿ ಹೋಗಿದ್ದೇನೆ. ಹೇ ಭಗವಂತ, ಕೃಪೆ ಮಾಡಿ ನನ್ನ ಈ ಮೂರು ಅಪರಾಧಗಳನ್ನು ಕ್ಷಮಿಸಿಬಿಡು ಅಂತ. ಏನ್ ಮಾಡಿತ್ತು ವ್ಯಾಸ ಮಹರ್ಷಿಗಳು ಮಾಡಿದ್ದೇನು, ಏನ್ ಅಪರಾಧ ಮಾಡಿದ್ದದು? ಮೊದಲೇದಾಗಿ ಅಪರಾಧ ಯಾವುದು ಅಂತಂದ್ರೆ ಭಗವಂತನನ್ನ ಒಂದು ರೂಪ ಇಟ್ಟುಕೊಂಡು ಧ್ಯಾನ ಮಾಡಿದ್ದು. ಇನ್ನೊಂದು ಶಬ್ದಗಳ ಮೂಲಕ ಅವನನ್ನು ಸ್ತುತಿ ಮಾಡುವಂತಹ ಕಾರ್ಯ ಮಾಡಿತ್ತು. ಮಗದೊಂದು ಅವನನ್ನು ಹುಡುಕಿಕೊಂಡು ಕೆಲವು ನಿರ್ದಿಷ್ಟವಾದ ತೀರ್ಥಕ್ಷೇತ್ರಗಳಿಗೆ ಹೋದದ್ದು. ಈ ಮೂರು ಅಪರಾಧವಾಯಿತಂತೆ, ತೀರ್ಥಕ್ಷೇತ್ರಕ್ಕೆ ಹೋದ ಅಪರಾಧವಾಯಿತಂತೆ, ಭಗವಂತನನ್ನ ಶಬ್ದಗಳಿಂದ ಕೊಂಡಾಡಿದ್ದು ಅಪರಾಧವಾಯಿತಂತೆ. ಭಗವಂತನ ಆಕಾರವನ್ನು ಭಾವಿಸಿ ಧ್ಯಾನಿಸಿದ್ದು ಅಪರಾಧವಾಯಿತಂತೆ. ಆದ್ದರಿಂದ ಕ್ಷಮಿಸು ಭಗವಂತ ಅಂತ ವ್ಯಾಸ ಮಹರ್ಷಿಗಳು ಕೇಳ್ಕೊಂಡ್ರಂತೆ. ಆದ್ರಿಂದ ನಾವು ಇನ್ಮೇಲೆ ಮೊದಲೇ ನಮ್ಗೆ ಇಷ್ಟವಿಲ್ಲ ಅದಲ್ಲ, ಈಗ ಅದನ್ನು ತಪ್ಪಾಗುತ್ತೆ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. ಅದರಿಂದ ತೀರ್ಥಕ್ಷೇತ್ರಕ್ಕೂ ಹೋಗೋದು ಬೇಡ, ಬಂದೇ ಬರೋದು ಬೇಡ, ಸ್ತೋತ್ರ ಮಾಡೋದು ಬೇಡ, ಧ್ಯಾನಿಸೋದು ಬೇಡ. ಆದರೆ ವ್ಯಾಸ ಮಹರ್ಷಿಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಪರಮಾತ್ಮ ತತ್ವತಃ ನಿರಾಕಾರ, ತತ್ವತಃ ಮಾತಿಗೆ ಅತೀತ, ತತ್ವತಃ ಅವನು ಒಂದೇ ಸ್ಥಳದಲ್ಲಿ ಮಾತ್ರ ಇರ್ತಕ್ಕಂಥವನಲ್ಲ ಅಂತನ್ನೋದು ವ್ಯಾಸ ಮಹರ್ಷಿಗಳಿಗೆ ಅರಿವಾದಾಗ ಅವರಿಂದ ಈ ಪ್ರಾರ್ಥನೆ ಬಂತು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯು ಯತತಾಮತಿ ಸಿದ್ಧಾನಾಂ ಕಶ್ಚಿನ್ ಮಾಂ ವ್ಯಕ್ತಿ ತತ್ವತಃ. ಶ್ರೀಕೃಷ್ಣ ಹೇಳ್ತಾರೆ, ನನ್ನನ್ನು ತತ್ವತಃ ತಿಳಿತಕ್ಕಂಥವನು ಕೋಟಿಗೊಬ್ಬ. ಸಾಧಕರು ಸಾವಿರ ಜನ, ಅಂತ ಸಾಧಕರ ಸಾವಿರ ಜನರಲ್ಲಿ ಯಾವನೋ ಒಬ್ಬ ಸಿದ್ಧನಾಗ್ತಾನೆ, ಅಂತಹ ಸಾವಿರ ಸಿದ್ಧರಲ್ಲಿ ಯಾವನೋ ಒಬ್ಬ ತತ್ವತ ನನ್ನನ್ನು ಅರ್ಥ ಮಾಡಿಕೊಳ್ತಾನೆ. ಸಿದ್ಧನಾದ ಮೇಲೂ ಅರ್ಥ ಮಾಡಿಕೊಂಡಿಲ್ಲ ಅವನನ್ನ, ತತ್ವತಃ ಅರ್ಥ ಮಾಡಿಕೊಳ್ಳೋದೇ ಬೇರೆ, ಸುಮ್ಮನೆ ಸಿದ್ಧನಾಗೋದೇ ಬೇರೆ ಅಂತ ಹೇಳಿದಾಗಾಯ್ತು. ಅಲ್ಲಿಗೆ ಎಷ್ಟು ಸೂಕ್ಷ್ಮವಾಗಿ ಸೂಕ್ಷ್ಮ ಅವನು ಅಂತನ್ನೋದನ್ನ ಈ ರೀತಿಯಲ್ಲಿ ಶ್ರೀಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ತತ್ವತಃ ಅವನನ್ನು ತಿಳಿಯುವುದು ಏನು ಅಂತ ಹೇಳಿದ್ರೆ, ಅವನಿಗೆ ಆಕಾರ ಇಲ್ಲ, ಶಬ್ದಗಳಿಂದ ಅವನನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ, ಒಂದು ವಿಶಿಷ್ಟವಾದಂತಹ ಜಾಗದಲ್ಲೇ ಅವನನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಿಲ್ಲ. ಎಲ್ಲೆಂದ್ರೆ ಅಲ್ಲಿ ಅವನನ್ನು ಕಾಣಬಹುದು, ಶಬ್ದವಿಲ್ಲದೇನೆ ಅವನನ್ನು ಅರಿಯಬಹುದು, ಅವನನ್ನ ಎಲ್ಲೆಲ್ಲೂ ಭಾವಿಸಬೇಕು. ಈಶಾವಾಸ್ಯ ನಿಧಂ ಸರ್ವಮ್ಯಕ್ಕಿಂಚ ಜಗತ್ಯಾಂ ಜಗತ್. ಇದು ತತ್ವತ ಅವನನ್ನು ಅರ್ಥ ಮಾಡಿಕೊಳ್ತಕ್ಕಂಥ ರೀತಿ. ಇಂಥದ್ದು ನನ್ನಿಂದ ಸಾಧ್ಯವಾಗದೆ ನಾನು ನಿನ್ನ ಕೊಂಡಾಡಿದೆ, ನಿನ್ನ ರೂಪವನ್ನು ಧ್ಯಾನಿಸಿದೆ ಮತ್ತು ನಿನ್ನ ಹುಡ್ಕೊಂಡು ತೀರ್ಥಕ್ಷೇತ್ರಗಳಿಗೆ ಹೋದೆ, ಇದು ತಪ್ಪಾಯಿತು ಅಂತ ಈ ರೀತಿಯಲ್ಲಿ ಹೇಳಿದ ಅಷ್ಟೇ. ನಿಜವಾದ ತಪ್ಪಲ್ಲ, ಆದರೆ ಆ ಒಂದು ಅನಂತತೆಗೆ ಹೋಲಿಸಿದ ನೋಡಿದಾಗ ಇದು ಒಂದು ಬಗೆಯಿಂದ ತಪ್ಪಾಯಿತು ಅಂತ ಅಷ್ಟೇ ಅರ್ಥ. ವ್ಯಾಸ ಮಹರ್ಷಿಗಳು ಅರ್ಥಕ್ಕೆ ಹೇಳಿದಾಗ ಇದರ ಅರ್ಥ ಏನಾಯಿತು ಅಂತ ಹೇಳಿದ್ರೆ, ಭಗವಂತನ ಅವನ ನಿಜ ಸ್ವರೂಪಕ್ಕಿಂತ ಸ್ವಲ್ಪ ಕೆಳಭಾವದಿಂದ ಅರ್ಥ ಇಟ್ಕೊಂಡಂತೆ ಆಯಿತು, ತಾನು ಮಾಡಿದಂತಹ ತಪ್ಪು ಆಪಿಗೆ ಇತ್ತು ಅಂತ ಹೇಳಿದಂತ ಆಯ್ತು. ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡೋದಂತ ಒಂದು ಇಂಗ್ಲಿಷ್ನಲ್ಲಿ ಕಥ ಇದೆ, ಅಂಡರ್ ಎಸ್ಟಿಮೇಟ್. ಅವನ ಯೋಗ್ಯತೆ ಎಷ್ಟೋ ಅದಕ್ಕಿಂತ ಕೆಳಭಾವದಿಂದ ಅರ್ಥ ಮಾಡ್ಕೊಳ್ಳೋದು. ಶ್ರೀರಾಮ್ ಹೇಳ್ತಾರಾಗ, ಹೌದು ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು, ಮತ್ತೆ ಆತ ಸಾಕಾರ ನಿರಾಕಾರಗಳಿಗೆ ಅತೀತನು ಹೌದು, ಆತ ಇದೆ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಈ ಮಾತನ್ನ ನಾವು ಹಿಂದೆನೇ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಮಾತೃ ಮಹಾಶಯ ಮುಂದುವರಿಸ್ತಾ ಹೇಳ್ತಾರೆ, ರಾಖಾಲ್ನ ತಂದೆ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾನೆ. ಈಗ ಕೆಲವು ದಿನಗಳಿಂದ ರಾಖಾಲ ಬಿಗಡಿಗೆ ಬರುತ್ತಿದ್ದಾನೆ. ರಾಖಾಲ ಇಲ್ಲೇ ಇರುವುದನ್ನು ನೋಡಿ ರಾಖಾಲ್ನ ತಂದೆ ವಿಶೇಷವಾಗಿ ಏನು ಬೇಡ ಅಂತ ಹೇಳಲಿಲ್ಲ, ಸವತಿ ಇದ್ದಾರೆ. ರಾಖಾಲ ಇಲ್ಲೇ ಇರುವುದನ್ನು ನೋಡಿ ಆತ ವಿಶೇಷವಾಗಿ ಏನು ಬೇಡ ಅಂತ ಹೇಳಿಲ್ಲ. ಆತ ಒಳ್ಳೆ ಧನಿಕ ಪ್ರಾಪಂಚಿಕನಾದ್ರಿಂದ ಆಗಾಗ ಕೋರ್ಟು ಕಚೇರಿಗಳಿಗೆ ಹತ್ತಿರ ಇರಬೇಕಾಗಿತ್ತು. ಪರಮಹಂಸರನ್ನು ನೋಡೋದಕ್ಕಾಗಿ ಅನೇಕ ಮಂದಿ ವಕೀಲರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ಗಳು ಬರುತ್ತಿದ್ದುದರಿಂದ ಅವರೊಡನೆ ಸಮಾಲೋಚಿಸಲು ಆಗಾಗ ಬರುತ್ತಿದ್ದಾನೆ. ಅವರಿಂದ ಆತನಿಗೆ ಪ್ರಾಪಂಚಿಕ ಕಾರ್ಯಗಳ ಸಂಬಂಧವಾಗಿ ಅನೇಕ ಒಳ್ಳೆ ಸಹಾಯಕಾರಿ ಸಲಹೆಗಳು ದೊರೆಯುತ್ತವೆ ಅಂತನ್ನುವ ಇಷ್ಟು ಮಾತುಗಳನ್ನ ಮಾಸ್ಟರ್ ಮಹಾಶಯ ಬರೆದಿಟ್ಟಿದ್ದಾನೆ. ಬಹಳ ಸ್ವಾರಸ್ಯವಾಗಿದೆ, ಆಲೋಚನೆ ಮಾಡಿದ್ರೆ ಮಾಡದೇ ಇದ್ರೆ ಅಷ್ಟೇ ಇರುತ್ತೆ. ಒಂದನೇದಾಗಿ ಶ್ರೀರಾಮಕೃಷ್ಣ ಬಳಿಯಲ್ಲಿ ರಾಖಾಲ ಇದ್ದಾನೆ. ರಾಖಾಲ ಯಾರು ಎಂಥವನು ಅನ್ನೋದನ್ನೆಲ್ಲ ಮುಂದೆ ನೋಡಲಿಕ್ಕಿದ್ದೇವೆ ನಾವು. ಬ್ರಹ್ಮಾನುಭವಿ ಅಂತನ್ನುವ ಪುಸ್ತಕದಲ್ಲಿ ಈ ರಾಖಾಲ ಯಾರು ಏನು ಎಂಥವನು ತರತಕ್ಕಂಥದ್ದನ್ನ ನೀವು ನೆಲ್ಲ ನೋಡಿದ್ದೀರಿ. ಎರಡನೇದಾಗಿ ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ, ರಾಖಾಲಿಗೆ ಒಬ್ಬಳು ಮಲತಾಯಿ ಇದ್ದಾಳೆ ಅಂತ. ಆ ಕಾರಣಕ್ಕಾಗಿ ಏನೋ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾ ಇದ್ದಲ್ಲ ಆತ. ಆತ ಒಳ್ಳೆಯ ಮುಮುಕ್ಷು, ಶ್ರೀರಾಮಕೃಷ್ಣ ಹೇಳದಂತೆ ನಿತ್ಯ ಸಿದ್ಧ, ಅದಕ್ಕೋಸ್ಕರ ಬರ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ರಾಖಾಲ್ನ ತಂದೆ ಶ್ರೀರಾಮಕೃಷ್ಣ ಬಳಿಗೆ ಬರ್ತಾ ಇದ್ದು ಒಂದೇದಾಗಿ ಮಗನನ್ನ ನೋಡ್ಕೊಂಡು ಹೋಗೋದಕ್ಕೆ, ಇದು ಸಹಜವಾದದ್ದೇ. ಆದ್ರೆ ಮಾಸ್ಟರ್ ಮಾಷೆ ಇನ್ನೊಂದು ಮಾತು ಬರೀತಾನೆ, ಅವನು ಧನಿಕ ಪ್ರಾಪಂಚಿಕನಾದ್ದರಿಂದ ಆಗಾಗ ಕೋರ್ಟ್ ಕಚೇರಿಗೆ ಹೆಸರೇ ಇರಬೇಕಾಗ್ತಿತ್ತು. ಧನಿಕ ಪ್ರಾಪಂಚಿಕ ಶಬ್ದ ಹಾಗೆ ಉಪಯೋಗಿಸಿದಾನೆ ಆತ. ಧನಿಕ ಧಾರ್ಮಿಕನೂ ಆಗ್ಬಹುದು, ಧನಿಕ ಧಾರ್ಮಿಕನಾದ್ರೆ ಅವನು ಶ್ರೀಮಂತ, ಧನಿಕ ಪ್ರಾಪಂಚಿಕನಾದ್ರೆ ಅವನು ಹಣವಂತ. ಶ್ರೀ ಅಂತಂದ್ರೆ ಧನವನ್ನು ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಿ ಭಗವತ್ ಪ್ರೇಮಾದಿ ದೈವಿ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥವನು, ಹಣವಿದ್ದರೂ ಕೂಡ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿರತಕ್ಕಂಥವನು ಅವನು ಶ್ರೀಮಂತ. ಇನ್ನು ಪ್ರಾಪಂಚಿಕ ವಿಚಾರದಲ್ಲಿ ತೊಡಗಿರತಕ್ಕಂಥವನು ಧನವಂತ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಬಗೆಯ ಪ್ರಾಪಂಚಿಕತೆ ಇತ್ತು ಅಂತ ಹೇಳಿದ್ರೆ ಕೋರ್ಟ್ ಕಚೇರಿಯಲ್ಲಿ ಹತ್ತತಕ್ಕಂತ ಒಂದು ಪ್ರಮೇಯ ಬಂದೇ ಬರ್ತದೆ. ಅದು ಯಾವ ರೀತಿ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ನನಗೆ ಹೆಚ್ಚಾಗಿ ಗೊತ್ತಿದ್ದರಿಂದ, ಆದ್ರೆ ಕೋರ್ಟ್ ಕಚೇರಿಯಲ್ಲಿ ಹತ್ತಾರೆ ಅಂತ ಹೇಳ್ತಕ್ಕಂಥ ಮಾತಿಗೆ ನಮ್ಗೆ ಗೊತ್ತಾಗ್ತದೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಮಾಸ್ಟರ್ ಮಾಷಿಯ, ಶ್ರೀರಾಮಕೃಷ್ಣಗಳಿಗೆ ಅನೇಕ ಮಂದಿ ವಕೀಲರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ಗಳು ಕೂಡ ಬರ್ತಾ ಇದ್ರು, ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಕೂಡ ಅನುಕೂಲವಾಗ್ತಾ ಇತ್ತು ಅಂತ ದೃಷ್ಟಿಯಿಂದ ಬರ್ತಾ ಇದ್ದ. ಕೇವಲ ಶ್ರೀರಾಮಕೃಷ್ಣ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಬರ್ತಾ ಇದ್ದ ಅಂತ ಅರ್ಥ ಅಲ್ಲ. ಹೇಗಿದ್ರೆ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು ಕೂಡ ಕೆಲವರು ಯಾರ್ಯಾರು ಯಾತಾಯಕ್ಕೋಸ್ಕರ ಬರ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ದೇವಸ್ಥಾನಕ್ಕೆ ಹೋದವರೆಲ್ಲ ಭಕ್ತರು ಅಂತ ಕರೀದು ಕಷ್ಟ ಅಂತ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಆ ಮ್ಯಾಜಿಸ್ಟ್ರೇಟ್ಗಳು ವಕೀಲರು ಮೂಲಕ ಹಲವಾರು ಸಲಹೆಗಳು ಸಿಗುತ್ತವೆ, ಲಾಭ ಆಗ್ತದೆ, ಅನುಕೂಲವಾಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಬರ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಮಾಸ್ಟರ್ ಮಾಚಿ ಇಲ್ಲಿ ಬಯಲುಪಡ್ತಿದ್ದಾನೆ. ಈ ಮಾತನ್ನು ಕೇಳಿದಾಗ ನನಗೊಂದು ಮಾತು ನೆನಪಾಗುತ್ತೆ. ಇಲ್ಲಿ ಮಂತ್ರ ದೀಕ್ಷೆ ಅಂತಕ್ಕಂಥ ಕೊಡುವ ಕಾರ್ಯಕ್ರಮ ಇದೆ ಅಂತಕ್ಕಂಥ ವಿಚಾರ ನಿಮಗೆ ಎಷ್ಟೋ ಜನರಿಗೆ ಗೊತ್ತಿದೆ. ಮಂತ್ರ ದೀಕ್ಷೆ ಯಾರು ಶ್ರೀ ರಾಮಕೃಷ್ಣ ವಿವೇಕಾನಂದ ಶ್ರೀಮಾತೆ ಶಾರದಾ ದೇವಿಯರ ಜೀವನ ಸಂದೇಶಗಳನ್ನು ಓದಿ ಪ್ರಭಾವಿತರಾಗ್ತಾರೋ ಮತ್ತು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ವ್ಯಾಕುಂತೆಯಾಗಿ ಓದಿಸ್ತದೋ ಅವರೆಲ್ಲರೂ ಕೂಡ ಸ್ವಾಭಾವಿಕವಾಗಿ ರಾಮಕೃಷ್ಣಾಶ್ರಮದ ಹಿರಿಯ ಸನ್ಯಾಸಿಗಳಾದಂತಹ ಸ್ವಾಮಿ ತಪಸ್ಯಾನಂದ ಇತ್ಯಾದಿ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಅವರ ಮೂಲಕ ಮಂತ್ರ ದೀಕ್ಷೆಯನ್ನು ಪಡಿತಕ್ಕಂತಹ ಕ್ರಮ ಒಂದು ಇದೆ ಅಂತಕ್ಕಂಥದ್ದು ನೀವೆಲ್ಲರೂ ಬರ್ರಿ. ಹಾಗೆ ಒಂದಾನೊಂದು ವರ್ಷ ಮಂತ್ರ ದೀಕ್ಷೆಯನ್ನ ಪಡೆದಂತಹ ಗುಂಪಿನಲ್ಲಿ ಒಬ್ರು ಡಾಕ್ಟರ್, ಒಂದು ಹಳ್ಳಿ ಪ್ರದೇಶದಿಂದ ಬಂದಂತಹವರು ಬಂದಿದ್ದಾರೆ. ಹಲವಾರು ಜನ ಮಂತ್ರ ದೀಕ್ಷೆಯನ್ನು ಪಡೆದಿದ್ದಾರೆ. ಊಟ ಎಲ್ಲ ಮುಗಿದಿದೆ, ಎಲ್ಲ ಬಂದರು ಈ ಕಡೆಗೆ, ಅದು ಇದು ಮಾತನಾಡ್ತಾ ಇದ್ದಾರೆ. ಒಬ್ಬರೊಬ್ಬರು ಪರಿಚಯ ಮಾಡಿಕೊಡ್ತಾರೆ, ನೀನ್ಯಾರು ನೀನ್ಯಾರು ಅಂತ. ನಾನು ಅಲ್ಲೇ ಓಡಾಡ್ಕೊಂಡಿದ್ದೆ, ಹೀಗೆ ಆ ದಾರಿಯಾಗಿ ಬರ್ತಾ ಇದ್ದೆ. ಆ ಡಾಕ್ಟರ್ ಹೇಳಿದ್ರು ಒಬ್ಬರನ್ನು ಪರಿಚಯ ಮಾಡಿಕೊಂಡು, ಅವ್ರು ಯಾರನ್ನು ಪರಿಚಯ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವರೊಬ್ಬರು ಮ್ಯಾಜಿಸ್ಟ್ರೇಟ್, ಆದ್ರೆ ರಿಟೈರ್ಡ್, ಅವ್ರು ಏನ್ ಮಾಡಕ್ ಸಾಧ್ಯವಿಲ್ಲ. ಆದ್ರೂ ಕೂಡ ಅವರು ಮ್ಯಾಜಿಸ್ಟ್ರೇಟ್. ಅವ್ರನ್ನ ನೋಡಿದಾಗ ಈ ಡಾಕ್ಟ್ರು ಒಂದು ಉದ್ಗಾರ ಮಾಡಿದ್ರು. ಅಯ್ಯೋ, ನಾವು ಮಂತ್ರ ದೀಕ್ಷೆ ತೆಗೆದುಕೊಂಡು ಎಷ್ಟು ಪ್ರಯೋಜನ ಆಯ್ತು, ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಾವು ಪರಿಚಿತರಾಗ್ತಿದ್ದಾರೆ ಅಂತ ಅನ್ನುವ ಮಾತನ್ನು ಕೇಳಿದಾಗ ನನಗೆ ತಲೆ ಮೇಲೆ ಶಿಕ್ಷಣ ಪಡೆದಾಗೆ ಆಯ್ತು. ಈ ಲೋಕದಲ್ಲಿ ಇರತಕ್ಕಂತಹ ಮನುಷ್ಯರಲ್ಲ, 14 ಲೋಕದಲ್ಲಿ ಇರತಕ್ಕಂತಹ ವ್ಯಕ್ತಿಗಳೆಲ್ಲರೂ ಮೀರಿರ್ತಕ್ಕಂತಹ ಪರಮಾತ್ಮ ಇದನ್ನಲ್ಲ, ಅವನನ್ನ ಬೀಜ ರೂಪದಿಂದ ಮಂತ್ರ ದೀಕ್ಷೆಯಾಗಿ ಪಡೆದು ತನ್ನ ಹೃದಯದಲ್ಲಿ ನೆಲೆಗೊಂಡಿಕೊಂಡಿದ್ದಾನೆ ಗುರುಗಳ ಸಹಾಯದಿಂದ. ಅವನ ಹೃದಯದಲ್ಲಿ ಪರಮಾತ್ಮ ನೆಲೆಗೊಂಡಿದ್ದಾನೆ. ಈಗ ಮಂತ್ರ ದೀಕ್ಷೆಯ ಮೂಲಕ ಸಾಕ್ಷಾತ್ ಪರಮಾತ್ಮನೇ ಸಿಕ್ಕಿದ್ದಾನೆ. ಅವನಿಗಿಂತ ದೊಡ್ಡವರಿಗೆ ಯಾರು ಇರೋದಕ್ಕೂ ಸಾಧ್ಯವಿಲ್ಲ. ಅದನ್ನ ಅವನು ಅರಿಯಲಾರದೆ ಭಾವಿಸಲಾರದೆ ಈ ಯಾವನೋ ಒಬ್ಬ ರಿಟೈರ್ಡ್ ಮ್ಯಾಜಿಸ್ಟ್ರೇಟ್ ಅವನು ಕೇಳಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವನಂತ ದೊಡ್ಡ ಮನುಷ್ಯ ಎಷ್ಟು ಸಹ ಮಾತಾಡ್ತಾರೆ, ನಮ್ಗೆ ಈ ಮಂತ್ರ ದೀಕ್ಷೆಯಲ್ಲಿ ಎಷ್ಟು ಪರಿವರ್ತನೆ ಆಯಿತು ಅಂತಕ್ಕಂಥ ಭಾವನೆ ಅವನು ವ್ಯಕ್ತಪಡಿಸಿದಾಗ, ಆಹಾ, ನಾವೆಂಥ ಅಮೂಲ್ಯ ರತ್ನವನ್ನ ಎಷ್ಟೊಂದು ಸದನವಾಗಿ ಭಾವಿಸ್ತೇವೆ. ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದ್ರು ಬಹಳ ಸ್ವಾರಸ್ಯವಾಗಿದೆ. ಗಂಗಾ ನದಿ ಹಲವಾರು ಮೆಟ್ಲು, ಆ ಮೆಟ್ಲಿ ಕಲ್ಲುಗಳನ್ನು ಉಪಯೋಗಿಸ್ತಾರೆ. ಆ ಕಲ್ಲುಗಳನ್ನು ಉಪಯೋಗಿಸುವಾಗ ಅದರಲ್ಲಿ ಒಂದು ಬಗೆಯ ಕಲ್ಲು, ಅದು ಪಚ್ಚೆ ಕಲ್ಲು, ಅತ್ಯಂತ ಅಮೂಲ್ಯವಾದಂತಹ ಬೆಲೆ ಮಾಡತಕ್ಕಂತಹ ಕಲ್ಲು. ಅದನ್ನು ಕೂಡ ಸರಿಯಾಗಿ ನಯಗೊಳಿಸಿ ಅದನ್ನು ಜೋಡಿಸಿಟ್ಬಿಟ್ಟಿದ ಆ ಕಲ್ಲನ್ನು ಕೂಡ, ಯಾಕೆಂದ್ರೆ ಆ ಕಲ್ಲು ಅಡ್ಡವನಿಗೆ ಅದರ ಮಹಿಮೆ ಏನೊಂದು ಗೊತ್ತಿಲ್ಲ. ಅವನಿಗೆ ಆತಕ್ಕೆ ಅಲ್ಲಿಗೆ ಬಂದು ಸ್ನಾನ ಮಾಡಿಕೊಂಡು ಹೋಗತಕ್ಕಂತ ಯಾವನಿಗೂ ಕೂಡ ಗೊತ್ತಿಲ್ಲ. ಬಂದ್ರು ಸ್ನಾನ ಮಾಡಿದ್ರು, ತಮ್ಮ ಕಾಲನ್ನ ಆ ಕಲ್ಲಿಗೆ ಹಾಕಿ ಸಿಕ್ಕಿದ್ರು, ಕಾಲನ್ನು ಶುಚಿಗೊಳಿಸ್ಕೊಟ್ಟು ಹೊರಟವರು. ಒಬ್ಬ ಅಪ್ಸಾರಿ ಬಂದ, ಅವನು ಸ್ನಾನ ಮಾಡಿದ, ಹೀಗೆ ಅವನು ಕಾಲು ಕುತ್ಕೋದಾಗ ನೋಡಿದ ಅಮೂಲ್ಯವಾದಂತಹ ಕಲ್ಲು. ಇದನ್ನು ತಾನು ಉಪಯೋಗಿಸ್ಕೊಂಡ ಖಂಡಿತ ತನ್ನ ಬಡತನ ಅಂತಕ್ಕಂಥ ನಿವಾರಣೆ ಆಗಿದೆ ನಿಜ ಅಂತಂದ್ಬಿಟ್ಟಿದ್ದೆ. ಉಪಾಯವಾಗಿ ಅದಕ್ಕೆ ಸರಿಯಾದ ಇನ್ನೊಂದು ಕಗ್ಗಲನ್ನ ಸಮಗೊಳಿಸಿ ಅದನ್ನು ಜೋಡಿಸಿ ಆ ಕಲ್ಲನ್ನು ಮೆಲ್ಲಿಗೆ ಎತ್ಕೊಂಡು ಹೊರಟವನು. ಅವನು ತಂದ್ಕೊಂಡು ಹೋದ ಅಂತ ಹೇಳ್ಬೋದು ಬೇಕಾದ್ರೆ, ಆದ್ರೆ ತಂದ್ಕೊಂಡು ಹೋಗಿಲ್ಲ, ಎಲ್ಲರಿಗೆ ತಗೊಂಡು ಹೋದ ಅವನು. ಆದ್ರೆ ಇನ್ನಾದ್ರು ಕಲ್ತಾನ ಅಲ್ಲ, ಯಾಕೆಂದ್ರೆ ಯಾರಿಗೂ ಕೂಡ ಅದರ ಬೆಲೆ ಗೊತ್ತಿಲ್ಲ. ಅಂತಹ ಅಮೂಲ್ಯವಾದ ಕಲ್ಲನ್ನು ಬಾಕಿಯವರು ಕಾಲ್ತಿಕ್ಕೋದಕ್ಕೆ ಉಪಯೋಗಿಸ್ಕೊಂಡ್ರಿ, ಅದರ ಬೆಲೆ ಬಂದಂತಹ 10,000 ಮಾತ್ರ ಅದನ್ನ ಮರ್ಯಾದೆಯನ್ನು ತಗೊಂಡು ಪರಮಾತ್ಮನ ಬೆಲೆಯನ್ನ ಅರಿಯಬೇಕಾದ್ರೆ ನಮ್ಮಲ್ಲಿ ಆ ಬಗೆಯ ಒಂದು ತಯಾರಿ ಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಆ ಬಗೆಯ ಭಗವಂತನ ಅರಿವನ್ನು ನಾವು ಮೂಡಿಸುವುದಕ್ಕಾಗಿ, ಭಗವಂತನ ಮಹಿಮೆಯನ್ನು ಪರಿಚಯ ಮಾಡಿಸಿಕೊಡೋದಕ್ಕಾಗಿ ಆಗಮಿಸಿದ್ದಾರೆ. ಇಲ್ಲಿ ಈ ಉದಾಹರಣೆಯ ಮೂಲಕ ನಾವು ಅದೊಂದನ್ನು ತಿಳಿದುಕೊಳ್ಳಬಹುದು. ಈಗ ಪರಮಾತ್ಮರು ಆಗಾಗ ರಾಘವನ ತಂದೆಯ ಕಡೆ ದೃಷ್ಟಿ ಹಾಕ್ತಾ ಇದ್ದಾರಂತೆ ಬರೀತಾರೆ ಮಾಸ್ಟರ್ ಮಾಸ್ಟರ್. ಆಗಾಗ ರಾಖಾಲ್ನ ತಂದೆಯ ಕಡೆ ದೃಷ್ಟಿ ಹಾಕ್ತಾ ಇದ್ದಂತೆ. ಯಾಕಿರ್ಬೋದು? ಅವರ ಇಚ್ಛೆ ಏನು ಅಂತಂದ್ರೆ, ಬರೀತಾನೆ ಮಾಸ್ಟರ್ ಮಾಷಿಯ, ರಾಖಾಲ ಖಾಯಂ ಆಗಿ ತಮ್ಮೊಡನೆಯ ದಕ್ಷಿಣೇಶ್ವರಿಗೆ ಇದ್ದು ಬಿಡಬೇಕು ಅಂತ. ಅದಕ್ಕೆ ತಂದೆ ಏನು ತೊಂದರೆ ಕೊಡ್ತಾನೋ ಹೇಗೆ, ತಂದೆ ಜೀವನ ಇಲ್ಲಿ ಖಾಯಂ ಆಗಿ ಇಲ್ಲೇ ಇದ್ಬಿಟ್ರೆ, ಕ್ರಮೇಣ ಅವನು ಸನ್ಯಾಸಿ ಆಗ್ಬಿಟ್ರೆ ತಂದೆದೇನೋ ಅಭ್ಯಂತರ ಇಲ್ಲ ತಾನೇ? ಅಭ್ಯಂತರ ಇದೆಯೋ ಇಲ್ವೋ ಏನೋ ಅಂತ ನೋಡಿದ್ರೆ, ಆ ಮನೋಭಾವನೆ ತಿಳ್ಕೊಳ್ಳೋದಕ್ಕೋಸ್ಕರ ರಾಖಾಲನ ತಂದೆ ಕಡೆ ನೋಡ್ತಾ ಇದ್ದಾರಂತೆ ಶ್ರೀ ರಾಮಕೃಷ್ಣರು. ರಾಖಾಲನ ತಂದೆಗೆ ಮತ್ತು ಭಕ್ತರಿಗೆ ಕೇಳ್ತಾ ಇದ್ದಾರೆ, ಆಹಾ ರಾಖಾಲ ಈಗ ಕೆಲವು ಕಾಲದಿಂದ ಎಂತ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾನೆ. ಆತನ ಮುಖವನ್ನು ದೃಷ್ಟಿಸಿ ನೋಡಿ, ಆಗಾಗ ತುಟಿಗಳು ಅಲಗಾಡ್ತಿರುತ್ತವೆ. ಆಂತರದಲ್ಲಿ ಆತ ಭಗವನ್ ನಾಮೋಚಾರಣೆ ಮಾಡ್ತಿರುವುದರಿಂದ ಆತನ ತುಟಿಗಳು ಅಲಗಾಡ್ತಾ ಇವೆ. ಇದು ಬಹಳ ಅದ್ಭುತವಾದಂತಹ ಮಾತು. ಆಧ್ಯಾತ್ಮಿಕ ಸಾಧಕ ಪ್ರಾಮಾಣಿಕ ಭಾವದಿಂದ ಸಾಧನೆಯನ್ನು ಮಾಡಿ ಮುಂದುವರಿದಂತೆ ಆದರೆ ಅವನಲ್ಲಿ ಯಾವ ಬಗೆಯ ಶುಭ ಲಕ್ಷಣಗಳು ಕಾಣುತ್ತವೆ ಅಂತನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಸಿಗ್ತದೆ ನನಗೆ. ರಾಕಾಲ ಶ್ರೀರಾಮಕೃಷ್ಣನಿಂದ ಮಂತ್ರ ದೀಕ್ಷೆಯನ್ನು ಪಡೆದು ಜಪ ಮಾಡ್ತಾ ಇದ್ದಾನೆ. ಅದನ್ನು ಎಷ್ಟು ಮಟ್ಟಿಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅವನೀಗ ಅಲ್ಲಿ ಕುಳಿತುಕೊಂಡು ಜಪ ಮಾಡ್ತಾ ಇಲ್ಲ, ಅವನು ಸುಮ್ಮನೆ ಕುಳಿತುಕೊಂಡಿದ್ದಾನೆ. ಅಂದ್ರೆ ಅವನ ತುಟಿಗಳು ಅಲಗಾಡ್ತಾ ಇದೆಯಂತೆ. ಅಂದ್ರೆ ಆಂತರ್ಯದಲ್ಲಿ ಅವನು ಜಪ ಮಾಡ್ತಾ ಇದ್ದಾನೆ, ಆದ್ರಿಂದ ಹೊರಗಡೆ ಅದರ ಬಾಹ್ಯರೂಪವಾಗಿ ಸ್ವಲ್ಪ ಅದು ಕಂಡು ಬರ್ತಾ ಇದೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಪತ್ತೆ ಹಚ್ಚಿ ಹೇಳ್ತಾ ಇದ್ದಾರೆ. ಜೊತೆಲಿ ಇನ್ನೊಂದು ಮಾತು ಹೇಳ್ತಾರೆ, ರಾಖಾಲ ಈಗ ಎಂತೆಂತ ಒಳ್ಳೆ ಗುಣಗಳನ್ನೆಲ್ಲ ಬೆಳೆಸ್ಕೊಂಡು ಬಿಟ್ಟಿದ್ದಾನೆ ಅಂತ. ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಳ್ಳುವಂತಹದ್ದು ಭಗವಂತ ಅನಂತ ಕಲ್ಯಾಣ ಗುಣಗಳ ಭೂಷಿತ. ಅನಂತ ಕಲ್ಯಾಣ ಗುಣಗಳು ಸಹಸ್ರ ನಾಮಗಳಿಂದ ಅವನನ್ನು ಕೊಂಡಾಡಲ್ಪಡ್ತದೆ. ಸಹಸ್ರ ನಾಮಗಳು ಅವನನ್ನು ಕೊಂಡಾಡ್ತಾ ಇವೆ. ಒಂದೊಂದು ನಾಮವು ಕೂಡ ಅವನನ್ನು ಗುಣವನ್ನು ಹೇಳ್ತಾ ಇವೆ. ಅಂತಹ ಪರಮಾತ್ಮನನ್ನು ಯಾರು ಧ್ಯಾನಿಸ್ತಾರೋ ಆ ಪರಮಾತ್ಮನ ಗುಣಗಳೆಲ್ಲ ಇವನಂತಾಗಬೇಕು. ಯಥಾವಂ ತದ್ಭವತಿ, ಯಾರನ್ನು ಕುರಿತಾಗಿ ನಾವು ಭಾವಿಸ್ತೇವೋ ಅವನ ಗುಣಗಳೆಲ್ಲ ನಮ್ಮಲ್ಲಿ ಬರಲೇಬೇಕು. ಭಗವಂತನನ್ನು ನಾವು ವಿಶೇಷವಾಗಿ ಭಾವಿಸದೆ ಆದರೆ ನಮ್ಮಲ್ಲಿ ದಯಾಗುಣ ಅನ್ನಿಸ್ತಕ್ಕಂತಹ ಬರಬೇಕು. ಯಾಕಂದ್ರೆ ಭಗವಂತ ಪರಿಪೂರ್ಣವಾದಂತಹ ದಯಾಸಾಗರ. ಭಗವಂತನನ್ನು ನಾನು ಭಾವಿಸಿದಲ್ಲಿ ನಮ್ಮಲ್ಲಿ ಧ್ಯಾನ ಅನ್ನಿಸ್ತಕ್ಕಂಥದ್ದು ಬರಬೇಕು. ಯಾಕಂತಂದ್ರೆ ಭಗವಂತ ಸರ್ವಜ್ಞ. ಭಗವಂತ ಅನ್ನಿಸ್ತಕ್ಕಂಥವರನ್ನು ನಾವು ಧ್ಯಾನಿಸಲಿ ನಾವು ಶಕ್ತರಾಗಬೇಕು. ಒಳ್ಳೆ ಭಾರತ ಜೋನು ಮೋಡೆ ಹಾಕೊಳ್ಳೇಬಾರದು, ಸೋದೆ ಅಂತ ಹೇಳಲೇಬಾರದು. ಯಾಕೆಂದ್ರೆ ಭಗವಂತ ಸರ್ವಶಕ್ತ. ಅವರು ಕುರಿತಂತಹ ಕುರಿತಾಗಿ ಭಾವಿಸಿದಂತಹ ನಾವು ಕೂಡ ಅಶಕ್ತಿಯ ಮಾತನ್ನು ಆಡೋದಕ್ಕೆ ಪರ್ಮಿಷನೇ ಇಲ್ಲ. ರಾಖಾಲ ದಿವ್ಯ ಗುಣಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾನೆ ಎದುರ್ತಕ್ಕಂಥ ಮಾತನ್ನು ಗುರುತಿಸಿ ಅದನ್ನು ಬಾಕಿ ಉಳಿದವರು ಕೂಡ ಗಮನಿಸುವಂತೆ ಮಾಡ್ತಾ ಇದ್ದಾರೆ. ಹೊರಗಡೆ ನಿಮ್ಮಲ್ಲೆಲ್ಲರಿಗೂ ಕೂಡ ಅನುಭವ ಇದೆ. ನಿಮ್ಮಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮಾತಲ್ಲೋ ಕೃತಿಯಲ್ಲೋ ನಿಮ್ಮ ಸ್ನೇಹಿತರು ಯಾರಾದ್ರೂ ಒಬ್ಬರು ಹೇಳಿರ್ಬೋದು, ಏನಪ್ಪ ಆಶ್ರಮ ಇಷ್ಟೊಂದು ಹೋಗಿ ಮಾಡಿದ್ ಹೀಗೇನ ಮಾಡೋದು ಹೀಗೇನ. ಆಶ್ರಮಕ್ಕೆ ಹೋದ ತಕ್ಷಣ ಆತ ಕೆಲವು ಸದ್ಗುಣ ಭರಿತನಾಗಿರಬೇಕು ಅಂತ ಅನ್ನುವ ನಿರೀಕ್ಷೆಯನ್ನು ಬಾಕಿ ಉಳಿದವರು ಮಾಡ್ತಾರೆ. ತಮ್ಮಿಂದಂತೂ ಸಾಧ್ಯವಿಲ್ಲ. ಆಶ್ರಮಕ್ಕೆ ಹೋಗ್ಬಿಟ್ಟು ಬಂದವರಾದರೂ ಸರಿಯಾದ ರೀತಿಯಲ್ಲಿ ಸರಿಯಾದ ನಡವಳಿಕೆಯಲ್ಲಿ ಇರ್ತಾರೋ ಹೇಗೆ ಅಂತನ್ನೋದನ್ನ ಅವರು ಅಪೇಕ್ಷಿಸ್ತಾರೆ. ತಮ್ಮಿಂದ ಹೇಗಿದ್ರು ಆಗೋದಿಲ್ಲ. ನಾವು ಆಶ್ರಮ ಬರ್ತಕ್ಕಂಥವ್ರಲ್ಲ, ನಾವು ನಾಸ್ತಿಕರೇ ಹೇಗಿದ್ದೇವೆ, ನೀವಾದ್ರೂ ಹೇಗಿದ್ದೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ತೆರೆದ ಕಣ್ಣಿಂದ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗೇನೇ ಯಾರು ಧ್ಯಾನ ಜಪಗಳಲ್ಲಿ ತೊಡಗಿರ್ತಾರೋ ಅವರಿಂದ ಆ ಭಗವಂತನ ಗುಣಗಳೆಲ್ಲ ವ್ಯಕ್ತವಾಗುವುದನ್ನು ಬಾಕಿ ಉಳಿದವರು ನಿರೀಕ್ಷಿಸ್ತಾರೆ. ಒಂದು ವೇಳೆ ಆ ವ್ಯಕ್ತಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೋ ಬಿಡುತ್ತೋ ಆ ವಿಚಾರ ಪ್ರತ್ಯೇಕ, ಅದರಿಂದ ಯಾರಿಗೇನು ಪ್ರಯೋಜನ. ಆದರೆ ಅವರಲ್ಲಿರ್ತಕ್ಕಂಥ ಸದ್ಗುಣಗಳು ಮಾತ್ರ ಬಹಳ ಮುಖ್ಯವಾದವುಗಳು. ಯಾಕೆಂದ್ರೆ ಅಂತಹ ವ್ಯಕ್ತಿಯೊಂದಿಗೆ ನಾವು ಸ್ವಲ್ಪ ಬದುಕಬಹುದು, ಬದುಕಿ ಆನಂದದಿಂದ ಇರಬಹುದು. ಸಜ್ಜನರ ಸಂಗವದು ಹೆಜ್ಜೆಯನ್ನು ಮೆದ್ದಂತೆ ಅಂತ ಮಾತನ್ನು ಸರ್ವಜ್ಞ ಹೇಳ್ತಾರೆ. ಸಜ್ಜನರೊಂದಿಗೆ ಒಡನಾಡುವುದು ಅಂತ ಹೇಳಿದ್ರೆ ಅಷ್ಟು ಆನಂದ, ಹೆಜ್ಜೆ ಇದು ಅದಕ್ಕಿಂತ ರುಚಿಯಾದಂತಹ ಜೇನೇ ಇಲ್ಲ, ಸಿಹಿ ಮಧುರ. ಸಜ್ಜನರೊಂದಿಗೆ ಬದುಕಿದ್ರೆ ಆನಂದ ಜಾಸ್ತಿ ಅಂತ ಮಾತನ್ನು ನಾವು ಕಾಣ್ತೇವೆ. ಆ ಬಗೆಯ ಸಜ್ಜನಿಕೆ ಅಂತ ಹೇಳ್ತಕ್ಕಂಥ ಅರ್ಥ ನಮ್ಮ ಭಗವದ್ ಧ್ಯಾನದ ಮೂಲಕ ನಮ್ಮಲ್ಲಿ ಪ್ರಾಪ್ತವಾಗ್ತಿತ್ತು. ಸಗಣಿಯವರೊಡನೆ ಸರಸಕ್ಕಿಂತ ಗಂಧದವರೊಡನೆ ಗುದ್ದಾಟ ಲೇಸು ಅಂತ ಮಾತಿದೆ. ಸಗಣಿಯವನು ಅಂದ್ರೆ ಪ್ರಾಪಂಚಿಕ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಗಂಧದವನು ಅಂತ ಹೇಳಿದ್ರೆ ದೈವಿಕ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಗಂಧವನ್ನ ಮಾರತಕ್ಕಂಥ ವ್ಯಕ್ತಿ, ಬಗೆ ಬಗೆಯ ಗಂಧಗಳನ್ನೆಲ್ಲ ಇಟ್ಕೊಂಡು ಮಾರತಕ್ಕಂಥ ವ್ಯಕ್ತಿ ಇದಾನಲ್ಲ, ಅವನ ಜೊತೆ ನೀವು ಬೇಕು ಅಂತ ಜಗಳಾಡಿದ್ರು ಕೂಡ ನಿಮ್ಮ ಮೈ ಆಮೇಲೆ ಅವನನ್ನು ಜಗಳಾಡಿ ಈ ಕಡೆ ಬಂದು ನೋಡಿ, ನಿಮ್ಮ ಮೈ ಮುಟ್ಟಿ ನೋಡಿ, ಆ ಮೂಸಿ ನೋಡಿ, ಸುಹಾಸನ ಅಪ್ರೀತವಾಗಿರ್ತದೆ. ಆದ್ರೆ ಅದೇ ಸೆಗಣಿ ಹೊತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇದಾನೆ, ಅವನ ಜೊತೆ ಸರಸವಾಗಿ ಏನಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅದು ಇದು ಅಂತ ಅಂದ್ಬಿಟ್ಟಿದ್ರೆ ಒಳ್ಳೆ ಮಾತುಗಳಿಂದ ಅನ್ಕೊಂಡು ಬನ್ನಿ, ಒಂದ್ ಸ್ವಲ್ಪ ಹೊತ್ತು ಇದು ಮಾತ್ರಕ್ಕೆ ಈ ಕಡೆ ಬಂದ್ರೆ ನಿಮ್ಮ ಮೈಯಲ್ಲಿ ಕೂಡ ಆ ಸರಣಿಯ ದುರ್ನಾಥ ಅಂತ ಇರ್ತಕ್ಕಂಥ ತೊಟ್ಕೊಂಡಿರುತ್ತೆ. ಸಹವಾಸ ದೋಷ, ನಾವು ಯಾರ ಸಹವಾಸವನ್ನು ಮಾಡ್ತೇವೋ ಅವರ ಗುಣ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಷ್ಟಿಷ್ಟು ನಮಗೆ ಬಂದೇ ಬರುತ್ತದೆ. ಹಾಗೆ ನಿನ್ನೆ ಪರಮಾತ್ಮನ ಒಂದು ಸಹವಾಸವನ್ನು ನಾವು ಮಾಡಿದ ಪಕ್ಷದಲ್ಲಿ ಅವನ ಸದ್ಗುಣ ಅಂತ ಇರತಕ್ಕಂಥದ್ದು ನಮ್ಮಲ್ಲಿ ಬರಲೇಬೇಕು. ಇಲ್ಲಿ ರಾಖಾನಲ್ಲಿ ಆ ಬಗೆಯ ಸದ್ಗುಣ ಅಂತ ಇರತಕ್ಕಂಥದ್ದು ಬಂದಿದೆ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಗುರುತಿಸಿ ನಾವೆಲ್ಲರೂ ಗಮನಿಸುವಂತೆ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಮುಖ್ಯವಾದಂತಹ ಮಾತು ಅಂತ ನಾನು ತಿಳ್ಕೊಂಡಿದ್ದೇನೆ. ಶ್ರೀಮಾತೆ ಶಾರದಾದೇವಿಯವರು ಕೂಡ ಒಂದು ಕಡೆ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಅಕ್ಷರ ಏನಾಯ್ತು, ಅವ್ರಿಗೆ ಏನು ಎರಡು ಕೊಬ್ಬು ಬೆಳೆಯುತ್ತೆ, ಅವರಲ್ಲಿ ನಿತ್ಯಾನಿತ್ಯ ವಸ್ತು ಏಕಾಂತ ಇರ್ತಕ್ಕಂಥದ್ದು ಉತ್ಪನ್ನವಾಯಿತು. ಅದು ಬಹಳ ಮುಖ್ಯ. ಈ ಜಗತ್ತಿನಲ್ಲಿ ನಾವು ಯಾರು ಸ್ಥಿರ ಅಲ್ಲ, ಶಾಶ್ವತವಾಗಿ ಇರತಕ್ಕಂಥವರಲ್ಲ ಅಂತ ಹೇಳ್ತಕ್ಕಂಥ ಆ ಮಾತನ್ನು ತಿಳ್ಕೊಂಡು ಬಿಟ್ಟರೆ ಬೇಕಾದಷ್ಟಾಯ್ತು. ಭಗವಂತನ ಸಾಕ್ಷಾತ್ಕಾರದಿಂದ ಅವನಿಗೆ ಆ ಮಾತು ವಿಶೇಷವಾಗಿ ಅರಿವಿಗೆ ಬರುತ್ತದೆ. ಭಗವಂತ ಒಬ್ಬರೇ ಸತ್ಯ, ಬಾಕಿ ಉಳಿದದ್ದೆಲ್ಲ ಅನಿತ್ಯ ಅಂತ ಹೇಳ್ತಕ್ಕಂಥ ಅರಿವು ಮೂಡುತ್ತದೆ. ಇದು ಬಹಳ ದೊಡ್ಡ ಲಾಭ. ಅದರಿಂದ ಶೋಕ ಮೋಹದಿಂದ ಪಾರಾಗ್ತಾನವನು. ಮನುಷ್ಯ ಯಾತಕ್ಕೋಸ್ಕರ ಈ ಜಗತ್ತಿನಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಒಂದು ಶೋಕ, ಇನ್ನೊಂದು ಮೋಹ, ಎರಡು ಅಂಟಿಕೊಂಡು ಬಿಟ್ಟಿರ್ತದೆ. ಅದರ ಪರಿಣಾಮವಾಗಿ ಬಗೆ ಬಗೆಯ ತಾಪತ್ರಯಗಳಿಗೆ ಅವನು ಸಿಕ್ಕಿಕೊಂಡು ಒದಾಡ್ತಾ ಇರ್ತಾನೆ. ಈ ಶೋಕ ಮೋಹ ಅಂತಕ್ಕಂಥದ್ದು ಹೋಗಿ ಅವನಲ್ಲಿ ನಿತ್ಯಾನಿತ್ಯ ಮತ್ತು ವಿವೇಕ ಅಂತಕ್ಕಂಥದ್ದು ನಿಜವಾದ ರೀತಿಯಲ್ಲಿ ಮೂಡ್ತು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಲಾಭ. ಆ ಲಾಭದಿಂದ ಅವರಿಗೂ ಪ್ರಯೋಜನ ಉಂಟು, ಅವನ ಜೊತೆಯಲ್ಲಿ ಬದುಕಿದಂತಹ ಇತರರಿಗೂ ಕೂಡ ಪ್ರಯೋಜನ ಉಂಟು. ಇತರರಿಗೆ ಪ್ರಯೋಜನ ಆಗಬೇಕಾದ್ರೆ ಒಂದು ವ್ಯಕ್ತಿಯಿಂದ ಅವನಲ್ಲಿ ದೈವಿ ಗುಣಗಳು ಸಿಗತಕ್ಕಂಥದ್ದು ವ್ಯಕ್ತವಾಗಬೇಕು. ದೈವಿ ಗುಣ ಆಸುರಿ ಗುಣ ಸಿಗತಕ್ಕಂಥದ್ದು ಎರಡು ಬಗೆಯ ಗುಣಗಳನ್ನು ವಿಂಗಡಿಸಿ ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ವರ್ಣಿಸ್ತಾನೆ. ಆ ದೈವಿ ಗುಣ ಸಿಗತಕ್ಕಂಥ ಅದನ್ನು ವ್ಯಕ್ತಗೊಳಿಸತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮಿಕ ಜೀವನ ಅಂತಿರ್ತಕ್ಕಂಥ ಮಾತನ್ನು ಶ್ರೀ ಸ್ವಾಮಿ ವಿವೇಕಾನಂದರು ಬಗೆ ಬಗೆಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳ್ತಲೇ ಇರ್ತಾರೆ. ಡಿವೈನ್ ಕ್ವಾಲಿಟೀಸ್, ದಿವ್ಯ ಗುಣಗಳು, ಅವುಗಳನ್ನು ನಮ್ಮ ಜೀವನದಲ್ಲಿ ವ್ಯಕ್ತಪಡಿಸಿಕೊಳ್ತಕ್ಕಂಥದ್ದು ಮಾತಿನಲ್ಲಿ, ಭಾವನೆಯಲ್ಲಿ, ಕೃತಿಯಲ್ಲಿ ಆ ದೈವಿ ಗುಣಗಳೇ ವ್ಯಕ್ತವಾಗ್ತಾ ಇರಬೇಕು. ದಾನ ಧರ್ಮಾದಿಗಳು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಇದ್ರೆ ಅದೇ ದೈವಿ ಗುಣ ನಮ್ಮಲ್ಲಿದೆ ಅಂತ ಅರ್ಥ. ಭಗವಂತ ಯಾವಾಗಲೂ ದಾನ ಮಾಡ್ತಾ ಇರ್ತಾನೆ, ಮೂರ್ಖರಿಗೂ ದಾನ ಮಾಡ್ತಾ ಇರ್ತಾನೆ, ಸಜ್ಜನರಿಗೂ ದಾನ ಮಾಡ್ತಾ ಇರ್ತಾನೆ. ಸಜ್ಜನರ ಮನೆಯಲ್ಲೂ ಕೂಡ ಬೆಂಕಿ ಉರಿತಾ ಇದೆ, ದುರ್ಜನರ ಮನೆಯಲ್ಲೂ ಕೂಡ ಬೆಂಕಿ ಉರಿತಾ ಇದೆ. ಸಜ್ಜನರು ಕೂಡ ಮಾವಿನಣ್ಣು ತಿನ್ನಬಹುದು, ದುರ್ಜನರು ಕೂಡ ಮಾವಿನಣ್ಣು ತಿನ್ನಬಹುದು. ಭಗವಂತ ಯಾರಿಗೂ ಯಾವುದನ್ನು ಇಲ್ಲ ಅನ್ನಲ್ಲ, ಒಂದೇ ಬಗೆ ಅಂತ ಕೊಡ್ತಾ ಇದ್ದಾನೆ. ಯಾರು ದಾನ ಕಾರ್ಯದಲ್ಲಿ ಮುಂದುವರಿತಾರೋ, ಕ್ರಿಯಾ ಇದು ಮಾತು ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವಸ್ತರದು ದುರ್ಗಾಣಿ, ಸರ್ವ ಭದ್ರಾಣಿ ಪಶ್ಯಸು, ಸರ್ವ ಸದ್ಬುದ್ಧಿ ಮಾಪನವದು, ಸರ್ವ ಸರ್ವತ್ರ ನಂದಸು. ಎಲ್ಲರೂ ಎಲ್ಲೆಲ್ಲೂ ಒಳ್ಳೆಯದಾಗಿರಲಿ, ಎಲ್ಲರೂ ಎಲ್ಲೆಲ್ಲೂ ಆನಂದದಿಂದಿರಲಿ ಅಂತಿರತಕ್ಕಂಥ ಭಾವವನ್ನೇ ಯಾರು ವ್ಯಕ್ತಪಡಿಸ್ತಾ ಇರ್ತಾರೋ, ಮಾತುಗಳನ್ನು ಕೂಡ ಆಡ್ತಾ ಇರ್ತಾರೋ, ಅವರೆಲ್ಲರೂ ಕೂಡ ಭಗವಂತ ನಿಜವಾದ ಪ್ರತಿನಿಧಿಗಳು ಅಂತ ಹೇಳುವಲ್ಲಿ ಸಂದೇಹವೇ ಇಲ್ಲ. ಹೀಗೆ ಭಗವಂತನ ಜಪ ಮಾಡಿದ್ರಿಂದ ಆ ರಾಖಾನಲ್ಲಿ ಒಳ್ಳೆ ಗುಣ ಜಾಗೃತವಾದದಲ್ಲದೆ ಅವರು ಸುಮ್ಮನೆ ಇದ್ರೂ ಕೂಡ ಅವನಲ್ಲಿ ಆ ತುಟಿ ಅಂತ ಒಳಗಡೆ ಜಪ ನಡೀತಾ ಇತ್ತು ಅನ್ನೋ ಮಾತು ಹೇಳ್ತಾರೆ. ಈ ಜಪ ಅಂತಕ್ಕಂಥದ್ದನ್ನು ನಾವು ವಿಶೇಷ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅಜಪ ಜಪ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಅಜಪ ಜಪ ಅಂತ ಹೇಳಿದ್ರೆ ಉದಾಹರಣೆಗೆ ನಮ್ಮ ಹೃದಯದಲ್ಲಿ ನಾಡಿ ಮಿಡಿತಲೇ ಇರುತ್ತೆ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ. ಇದು ಮಿಡಿಯೋದಕ್ಕೆ ನಾವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೇವೇನು? ಮಾತನಾಡಿ, ಕಥೆಯಾಡಲಿ, ಸಿನಿಮಾ ನೋಡ್ತಾ ಇರಲಿ, ಅಲ್ಲಿ ಹೋಗ್ಲಿ, ಇಲ್ಲಿ ಹೋಗ್ಲಿ, ಆ ಕಾರ್ಯ ಮಾಡಲಿ, ಈ ಕಾರ್ಯ ಮಾಡಲಿ, ಅಕಾರ್ಯ ಮಾಡಲಿ, ಏನೇ ಮಾಡ್ತಾ ಇದ್ರು ಕೂಡ ಹೃದಯದ ಒಂದು ಬಡಿತ ತನ್ನಷ್ಟಕ್ಕೆ ನಡೀತಾ ಇರ್ತದೆ. ಹಾಗೆ ನೀನೆ ಈ ಜಪ ಗುರುವಿನಿಂದ ಸಿಕ್ಕಿದಂತಹ ಮಂತ್ರವನ್ನ ನಿರಂತರವಾಗಿ ನಾವು ಜಪಿಸ್ತಾ ಇತ್ತು ಅಂತ ಹೇಳಿದ್ರೆ ನಾವು ನಿದ್ರೆ ಬಂದರೂ ಕೂಡ ನಮ್ಮ ಪಾಡಿಗೆ ನಾವು ಜಪ ಮಾಡ್ತಾ ಇರ್ತೇವೆ. ಈ ಬಗೆಯ ಜಪಕ್ಕೆ ಅಜಪ ಜಪ ಅಂತ ಹೇಳಿದ್ರು. ಇಲ್ಲಿ ಆ ರಾಖಾಲ್ನಲ್ಲಿ ಆ ಬಗೆಯ ಒಂದು ಅಜಪ ಜಪ ನಡೀತಾ ಇದೆ. ಅದನ್ನು ಶ್ರೀರಾಮಕೃಷ್ಣ ಗುರುತಿಸಿ ಬಾಕಿ ಉಳಿದವರು ಗಮನಿಸುವಂತೆ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಈ ವಿಧದ ಹುಡುಗರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು, ಬ್ರಹ್ಮಜ್ಞಾನ ಇಟ್ಟುಕೊಂಡೇ ಜನ್ಮ ತೆರೆದಿದ್ದಾರೆ. ಸ್ವಲ್ಪ ವಯಸ್ಸಾಯಿತು ಎಂದ್ರೆ ಇವರಿಗೆ ಗೊತ್ತಾಗಿ ಬಿಡುತ್ತದೆ, ಸಂಸಾರದ ಸ್ಪರ್ಶವೇನಾದರೂ ಶರೀರಕ್ಕೆ ತಾಗಿತ್ತು ಎಂದ್ರೆ ಬದುಕುವ ಹಾಗಿಲ್ಲ ತಾವು ಎಂಬುದಾಗಿ. ವೇದದಲ್ಲಿ ಹೋಮ ಪಕ್ಷಿಯ ಕಥೆ ಇದೆ. ಆ ಹಕ್ಕಿ ಆಕಾಶದಲ್ಲಿಯೇ ವಾಸವಾಗಿರುತ್ತದೆ, ಭೂಮಿಯ ಮೇಲಕ್ಕೆ ಎಂದಿಗೂ ಇಳಿದುಬಾರದು. ಅದು ಆಕಾಶದಲ್ಲೇ ಮೊಟ್ಟೆ ಇಡುತ್ತದೆ, ಆ ಮೊಟ್ಟೆ ಅಲ್ಲಿಂದಲೇ ಬೀಳುತ್ತಿರುತ್ತದೆ. ಆ ಹಕ್ಕಿ ಎಷ್ಟು ಎತ್ತರದಲ್ಲಿ ವಾಸಿಸುತ್ತದೆ ಎಂದರೆ ಮೊಟ್ಟೆ ಬೀಳುತ್ತಲೇ ಆಕಾಶದಲ್ಲೇ ಬಿರಿದು ಮರಿಯಾಗುತ್ತದೆ. ಬಳಿಕ ಆ ಮರಿಯು ಆಕಾಶದಲ್ಲೇ ಬೀಳುತ್ತಲೇ ಇರುತ್ತದೆ. ಆ ಮರಿ ಇನ್ನೂ ಅಷ್ಟು ಎತ್ತರದಲ್ಲಿ ಬೀಳುತ್ತಿರುತ್ತದೆ. ಅದು ಬೀಳುತ್ತಾ ಬೀಳುತ್ತಾ ಅದಕ್ಕೆ ರೆಕ್ಕೆ ಹುಟ್ಟಿಕೊಳ್ಳುತ್ತದೆ. ಬಳಿಕ ಕಣ್ಣು ತೆರೆಯುತ್ತದೆ. ಆಗ ಅದರ ಅರಿವಿಗೆ ಬರುತ್ತದೆ, ತಾನು ಭೂಮಿಯ ಮೇಲೆ ಇನ್ನೇನು ಬೀಳುವುದರಲ್ಲಿದ್ದೇನೆ, ಬಿದ್ದರೆ ಒಡನೆಯೇ ಮೃತ್ಯು ಅಂತ. ಭೂಮಿ ಕಣ್ಣಿಗೆ ಬಿತ್ತೋ ಇಲ್ಲವೋ ಒಡನೆಯೇ ಮೇಲಕ್ಕೆ ತಿರುಗಿ ಸೈ ಅಂತ ತಾಯಿಯ ಕಡೆಗೆ ಹಾರಿ ಹೋಗುತ್ತದೆ. ಆಗ ಅದರ ಏಕಮಾತ್ರ ಗುರಿ ತಾಯಿಯನ್ನು ಮುಟ್ಟುವುದು. ವೇದದಲ್ಲಿ ಬರುವ ಹೋಮಾಪಕ್ಷಿಯ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ವೇದದಲ್ಲಿ ಹೋಮಾಪಕ್ಷಿಯ ಕಥೆ ಒಂದು ಬರುತ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾದ ಶ್ರೀರಾಮಕೃಷ್ಣ ಮೂಲಕ ಎಷ್ಟೋ ಜನ ವೇದ ಓದಿದ ಪಂಡಿತರಲ್ಲೇ ಇದ್ದಾರೆ. ಆ ಕಥೆಯನ್ನು ಎಲ್ಲೂ ಉದಾಹರಿಸಿದ್ದನ್ನು ನಾನು ಇಲ್ಲಿವರೆಗೆ ಕೇಳಿದ್ದೀನಿ. ಅತ್ಯಂತ ಸಾರ್ವತ್ರಿಕವಾದಂತಹ ಕಥೆ, ಅದೊಂದು ಪ್ರತೀತಿ ಪ್ರತೀತಿ ಅನ್ನುವುದಾದಂತಹ ಕಥೆ. ಅಂತಹ ತೊಂದರೆ ಯಾರು ಕಂಡವರಿಲ್ಲ ಇದೆ ಅಂತ ಹೇಳ್ತಕ್ಕಂಥ ಮಾತ್ರ ವೇದದಿಂದ ಮಾತ್ರ ನಾವು ತಿಳಿದುಕೊಳ್ಬಹುದಾಗಿದೆ. ಆಕಾಶದ ಅತ್ಯಂತ ಎತ್ತರದಲ್ಲಿ ಅದು ತನ್ನ ಪಾಡಿ ತಾನು ಹಾರಾಡಿಕೊಂಡಿರ್ತದೆ, ತನ್ನ ಪಾಡಿ ತಾನು ಸಂಸಾರ ಮಾಡ್ತಾ ಇರ್ತದೆ, ಹಾರಾಡಿಕೊಳ್ತಿರುವಾಗಲೇ ಸಂಸಾರ ಮಾಡ್ತಾ ಇರ್ತದಂತೆ. ಅಲ್ಲಿಂದ ಅದು ಮೊಟ್ಟೆ ಬೆಳೆದಂತೆ, ಆ ಮೊಟ್ಟೆ ಮರಿಯಾಗ್ತದಂತೆ, ಮರಿ ಭೂಮಿಗೆ ತರುವ ಮೊದಲೇ ಅದಕ್ಕೆ ಕಣ್ಣು ತೆರೆದಾಗ ಅದು ಹಿಡ್ಕೊಳ್ತದ. ಏನಾದರೂ ಅದೇ ರಭಸಾರವಾಗಿ ಭೂಮಿಗೆ ತೊಲಿದ್ದೆ ಆದ್ರೆ ಒಡೆದು ಚೂರಾಗುವುದರಿಂದ ಅದು ವಾಪಸ್ ಹಾರುತ್ತದೆ. ಯಾವ ರೀತಿಯಲ್ಲಿ ವಾಪಸ್ ಹಾರುತ್ತದೆ ಅಂತ ತಾಯಿಯನ್ನು ಸೇರುವವರೆಗೆ ಗುರಿ ಮುಟ್ಟುವವರೆಗೆ ನಿಲ್ಲದೆ ಸಾರುತ್ತದೆ. ಪ್ರಣವೋ ಧನುಷ್ಯರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋಭವೇತ್ ಅಂತ ಇದೇ ಬಗೆಯ ಒಂದು ಮಾತನ್ನು ನಾವು ಮುಂಡಗ ಉಪನಿಷತ್ತಿನಲ್ಲಿ ಕಾಣಬಹುದಾಗಿದೆ. ಓಂಕಾರ ಅಂತ ಹೇಳ್ತಕ್ಕಂತಹ ಧನುಸ್ಸಿಗೆ ಆತ್ಮವನ್ನ ಬಾಣವನ್ನಾಗಿದೆ. ಅದೇ ರೀತಿ ಬ್ರಹ್ಮದತ್ತ ಗುರಿ ಇಟ್ಟು ಅದನ್ನು ಬಿಟ್ಟ ಅಂತ ಹೇಳಿದ್ರೆ ಆ ಬಾಣ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮರಗಳ ಯಾವ ಹಣ್ಣನ್ನು ಕೂಡ ಚುಚ್ಚದೆ ನೇರವಾಗಿ ಹೇಗೆ ಆ ಬಾಣ ಗುರಿಯತ್ತ ಸಾಕ್ತದೋ ಅದೇ ರೀತಿಯಲ್ಲಿ ಆತ್ಮ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನಲ್ಲಿ ಲೀನವಾಗುವವರೆಗೂ ಒಂದೇ ಸಲನೆ ಹೋಗ್ತಾ ಇರಬೇಕು. ಅಷ್ಟಸಿದ್ಧಿಗಳು ಅಷ್ಟಸಿದ್ಧಿಗಳು ಅಂತ ಬರ್ತಾ ಇವೆ. ಅವುಗಳು ಮನುಷ್ಯರ ಬುದ್ಧಿಯನ್ನು ಕೆಡಿಸುತ್ತವೆ, ಆಕರ್ಷಣೆಗೆ ಗುರಿಪಡಿಸುತ್ತವೆ. ಆದರೂ ಅವುಗಳ ಪ್ರಲೋಭನೆಗೆ ಒಳಗಾಗದೆ ನೇರವಾಗಿ ಅವನು ಯಾವ ರೀತಿಯಲ್ಲಿ ಮುಂದುವರಿಯಬೇಕಾಗಿದೆಯೋ, ಗುರಿಯನ್ನು ಸೇರುವವರೆಗೆ ಹೇಗೆ ಮುಂದುವರಿಯಬೇಕಾಗಿದೆಯೋ, ಅದೇ ರೀತಿಯಲ್ಲಿ ಈ ಹೋಮಾಪಕ್ಷಿಯ ಮರಿಯು ಕೂಡ ತನ್ನ ಗುರಿಯತ್ತ ಧಾವಿಸಿ ತಾಯಿಯನ್ನು ಸೇರ್ಕೊಳ್ತದೆ ಅಂತ ಮಾತ್ರ. ಆ ಉದಾಹರಣೆಯನ್ನು ಕೊಟ್ಟು ನರೇಂದ್ರಾದಿ ರಾಖಾಲಾದಿ ಯುವಕರು, ಶುದ್ಧ ಹೃದಯದ ಯುವಕರು, ಆ ಬಗೆಯ ಹಕ್ಕಿಗಳು ಅವರಿಗೀಗ ಕಣ್ಣು ತೆರೆದಿದೆ, ತಾವಿನ್ನೇನಾದರೂ ಸಂಸಾರ ಹೂಡಿದ್ದೆ ಆದ್ರೆ ಖಂಡಿತ ನಾಶವಾಗುವುದೆ ನಿಜ ಅಂತ ತಿಳಿದು ಅವರು ಪರಬ್ರಹ್ಮದತ್ತ ಸಾಗಿದ್ದಾರೆ ಅಂತ. ಬಳಿಕ ಮುಂದುವರಿಸಿ ಹೇಳ್ತಾರೆ, ಈ ಹುಡುಗರೆಲ್ಲ ಆ ಹಕ್ಕಿಯ ಹಾಗೆ ಬಾಲ್ಯದಿಂದಲೇ ಸಂಸಾರಕ್ಕಂತೆ ಭಯ. ಇವರ ಒಂದೇ ಒಂದು ಯೋಚನೆ ಏನೆಂದ್ರೆ ಯಾವ ರೀತಿಯಾಗಿ ಭಗವತಿಯನ್ನು ಮುಟ್ಟುವುದು, ಯಾವ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಅಂತ. ಪರಿಪೂರ್ಣವಾಗಿ ಆಧ್ಯಾತ್ಮಿಕ ಜೀವನವನ್ನೇ ಆರಿಸಿಕೊಂಡಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಇಲ್ಲಿ ಅತ್ಯಂತ ಶ್ರೇಷ್ಠವಾದ ಸೂಚನೆಯನ್ನು ನಾವು ಕಾಣ್ತಾ ಇದ್ದೇವೆ. ಪರಿಪೂರ್ಣವಾಗಿ ನಾವು ಆಧ್ಯಾತ್ಮ ಜೀವನವನ್ನೇ ಸ್ವೀಕರಿಸಿದಾಗ ಯಾವ ರೀತಿಯಲ್ಲಿ ನಾವು ಇರಬೇಕಾಗುತ್ತೆ ಅಂತನ್ನೋದಕ್ಕೆ ಇಲ್ಲಿ ಶ್ರೇಷ್ಠವಾದ ಉದಾಹರಣೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ನೀವು ಕೇಳಬಹುದು, ಪ್ರಾಪಂಚಿಕರ ಹೊಟ್ಟೆಯಲ್ಲಿ ಹುಟ್ಟಿ ಪ್ರಾಪಂಚಿಕರ ಸಹವಾಸದಲ್ಲಿ ಬೆಳೆದು ಇಂಥ ಭಕ್ತಿ ಇಂಥ ಜ್ಞಾನ ಇವರಿಗೆ ಬಂದಿರುವ ಬಗೆ ಹೇಗೆ? ಇದಕ್ಕೆ ವಿವರಣೆ ಕೊಡಬಹುದು. ಅಂತ ಶ್ರೀರಾಮಕೃತ ಮುಂದುವರಿಸ್ತಾ ಹೇಳ್ತಾರೆ. ಒಂದು ಪಚ್ಚ ತಿಪ್ಪೆಗುಂಡಿಗೆ ಬಟಾಣಿ ಕಾಳು ಬಿದ್ರೆ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ. ಆ ಗಿಡದ ಬಟಾಣಿ ಕಾಳು ಎಷ್ಟೋ ಉಪಯೋಗಕ್ಕೆ ಬರ್ತದೆ. ಬಟಾಣಿ ತಿಪ್ಪೆಗುಂಡಿಗೆ ಬಿದ್ದು ಬಿಟ್ಟದ್ರಿಂದ ಅದು ಅಲ್ಲಿ ಬೇರೆ ಗಿಡವಾಗಿ ಹುಟ್ಟಿದೆ. ಎಂತ ಉದಾಹರಣೆ, ಸಂಸಾರ ಸಂಸಾರ ಸಮಾಜ ಸಮಾಜ ಅದು ತಿಪ್ಪೆಗುಂಡಿ ಅಂತ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಬೇಜಾರು ಮಾಡ್ಕೋಬೇಡಿ, ಅಂದ್ರೆ ಉದಾಹರಣೆ ಕೊಡೋದು ಅಂತ ಹೇಳಿ. ಆದರೂ ಕೂಡ ಆ ತಿಪ್ಪೆಗುಂಡಿಗಳಿಂದ ಬಟಾಣಿಗಾಡು, ಅಲ್ಲಿ ತಿಪ್ಪೆಗುಂಡಿಗೆ ಬಟಾಣಿಗಾಡು ಬಿದ್ದಿರುತ್ತದೆ. ಅಂದ್ರೆ ಇಂಥ ಸತ್ ಸಂಸ್ಕಾರ ಇರತಕ್ಕಂತಹ ಹುಡುಗರು ಆ ಸಂಸಾರದಲ್ಲೇ ಹುಟ್ಟಿದರೂ ಕೂಡ ಅವರು ಬೆಳೆಯುವ ಹೊತ್ತಿಗೆ ಮಾತ್ರ ಬಟಾಣಿ ಗಿಡವಾಗಿಯೇ ಹುಡ್ತಾರೆಯೇ ವಿನಃ ಗೊಬ್ಬರದ ಗಿಡವಾಗಿ ಏನು ಹುಟ್ಟೋದಿಲ್ಲ ಅಂತ ತಾತ್ಪರ್ಯ. ಆದ್ರಿಂದ ಅತ್ಯಂತ ಶ್ರೇಷ್ಠ ಮಟ್ಟದ ಸನ್ಯಾಸಿಗಳು ಸಾಮಾಜಿಕರಲ್ಲಿ ಜನ್ಮ ತೆರೆದರು, ಅವರ ಶ್ರೇಷ್ಠತೆಗೇನು ತೊಂದರೆ ಇಲ್ಲ, ಶ್ರೇಷ್ಠತೆ ವ್ಯಕ್ತವಾಗುವುದಕ್ಕೇನು ತೊಂದರೆ ಇಲ್ಲ, ಅಂತರಂಗದ ಸತ್ವ ಏನಿದೆಯೋ ಅದೇ ವ್ಯಕ್ತವಾಗುತ್ತದೆ. ಆಧ್ಯಾತ್ಮಿಕ ಸತ್ವವನ್ನು ತಿಂದುಕೊಂಡು ಬಂದಿರತಕ್ಕಂತಹ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಅವರು ವ್ಯಕ್ತವಾಗ್ತಾರೆ. ಸಕಾಲ ಬರುತ್ತಲೇ ಅವರು ತಾವು ಸೇರಬೇಕಾದಂತಹ ಜಾಗಕ್ಕೆ ಬಂದು ಸೇರಿಕೊಂಡು ಏನಾಗಬೇಕು ಅದಾಗಿ ಆಗ್ತಾರೆ. ಬಾಕಿ ಉಳಿದವರನ್ನು ಬಲವಂತದಿಂದ ತಂದರೂ ಕೂಡ, ಒತ್ತಾಯದಿಂದ ತಂದವರನ್ನು ತಲೆಗೊಳಿಸಿದ್ರು ಕೂಡ ತಲೆಯನ್ನು ಬೋಳಿಸಬಹುದಷ್ಟೇ. ಆದರೆ ಮನಸ್ಸನ್ನೇ ಬೋಳಿಸಲು ಸಾಧ್ಯವಂತೆ ಮಂಡೆ ಬೋಳಾದರೂ ಮನ ಬೋಳಾದಿದೆ ಅಂತ ಒಂದು ಮಾತು. ಮರದಲ್ಲಿರ್ತಕ್ಕಂಥ ಸಂಸ್ಕಾರವನ್ನು ಬಳಸೋದಕ್ಕೆ ಜನ್ಮ ಜನ್ಮಾಂತರಗಳ ಸಂಸ್ಕಾರಗಳು ಬೇಕಾಗುತ್ತವೆ, ಜನ್ಮ ಜನ್ಮಾಂತರಗಳ ಸಾಧನೆಗಳು ಬೇಕಾಗುತ್ತವೆ. ಆಗ ಅವನು ಮತ್ತೆ ಪುನಃ ಹುಟ್ಟಬೇಕಾಗುತ್ತೆ, ಇದೇ ಸಂಸಾರದಲ್ಲಿ ಹುಟ್ಟಬೇಕಾಗ್ತದೆ, ಇದೇ ತಿಪ್ಪೆಗುಂಡಿಯಲ್ಲೇ ಹುಟ್ಟಬೇಕಾಗ್ತದೆ. ಆದರೂ ಕೂಡ ಭಯ ಪಡಬೇಕಾಗಿಲ್ಲ, ಅವನ ಹಿಂದಿನ ಪ್ರಯತ್ನವೆಲ್ಲ ಮುಂದುವರೆದು ಅವನು ನಿಶ್ಚಿಸಿದನಾಗುವುದು ಸತ್ಯ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.